ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಾಸನ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಯಿತು. ಶಾಸಕರಾದ ಎಚ್ಕೆ ಸುರೇಶ್, ಸಿಮೆಂಟ್ ಮಂಜುನಾಥ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಎತ್ತಿನ ಗಾಡಿಗಳಲ್ಲಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇದೇ 8ರಂದು ಸರ್ವಪಕ್ಷ ಸಂಸದರ ಸಭೆ ಕರೆಯಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರ. ವಿದ್ಯಾರ್ಥಿಗಳಿಗೆ 15 ದಿನಗಳೊಳಗೆ ವರ್ಗಾವಣೆ ಪ್ರಮಾಣ ಪತ್ರ ನೀಡುವಂತೆ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ಸೂಚನೆ. ದತ್ತ ಜಯಂತಿ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆ. ಅಂಗನವಾಡಿ ಕಾರ್ಯಕರ್ತರ, ರೈತರ, ಉದ್ಯಮಿಗಳ ವಿಶ್ವಾಸ ಕಳೆದುಕೊಂಡ ಸರ್ಕಾರ, ಬಿಜೆಪಿ ಆರೋಪ. ಹಾಗೂ ಬೆಂಗಳೂರಿನ ಈಜಿಪುರ ಮೇಲ್ಸೇತುವೆ ನಿರ್ಮಾಣ ಮಾಡಲು ತ್ವರಿತ ಭೂಸ್ವಾಧೀನಕ್ಕೆ ಜಿಬಿಎ ಆಯುಕ್ತ ಮಹೇಶ್ವರರಾವ್ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:13. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಮತ್ಸ್ಯ ತರಂಗ. ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ. ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮಹಾಶೀರ್ ಮತ್ಸ್ಯಧಾಮವನ್ನು ಕುರಿತು ಹಾರಂಗಿಯ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಚಿನ್ ಎಸ್ಎಂ ಅವರೊಂದಿಗೆ ಸಂದರ್ಶನವಿದೆ. ಸಚಿನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಮಹಶೀರ್ ಮೀನಿನ ತಳಿ ಸಂವರ್ಧನಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಮತ್ಸ್ಯಧಾಮಕ್ಕೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲನೇದಾಗಿ ತಮ್ಮ ಹಾರಂಗಿ ಫಾರಂ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ಮುಖ್ಯವಾಗಿ ಹಾರಂಗಿ ಮೀನುಮರಿ ಉತ್ಪಾದನಾ ಕೇಂದ್ರದ ಬಗ್ಗೆ ಹೇಳಬೇಕು ಅಂದರೆ 1985-86 ಈ ಮಹಶೀರ್ ಮೀನನ್ನು ಪುನರ್ಸ್ಥಾಪಿಸುವ ಸಲುವಾಗಿ ಈ ಒಂದು ಕೇಂದ್ರನ ಸ್ಥಾಪನೆ ಮಾಡಲಾಗಿದೆ. ಅದು ಪಶ್ಚಿಮಘಟ್ಟ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ, ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ. ಮುಖ್ಯವಾಗಿ ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಅಳಿವಿನ ಅಂಚಿನಲ್ಲಿರುವಂಥ ಮಹಶೀರ್ ಮೀನುಗಳನ್ನ ಕೃತಕವಾಗಿ ಸಂವರ್ಧನೆ ಮಾಡಿ ಅದನ್ನು ನದಿ ಬಿತ್ತನೆ ಮಾಡಿ ನದಿಯಲ್ಲಿ ಅದರ ಸಂತತಿಯನ್ನ ಹೆಚ್ಚು ಮಾಡಲಿಕ್ಕೋಸ್ಕರವಾಗಿ ಮಾಡಿದಂಥ ಒಂದು ಕಾರ್ಯಕ್ರಮ. ಇವತ್ತಿಗೂ ಕೂಡ ಹಾರಂಗಿ ಕೇಂದ್ರದಲ್ಲಿ ಮಹಶೀರ್ ಮರಿಗಳ ಉತ್ಪಾದನೆ ನಿರಂತರವಾಗಿ ನಡೀತಾ ಇದೆ ಸರ್. ಹೇಳಿ ಸರ್, ನಿಮ್ಮ ಹಾರಂಗಿ ಅಣೆಕಟ್ಟು, ಅದರ ವಿಸ್ತಾರ ಮತ್ತು ಕೇಂದ್ರ ಮತ್ತು ವಿಶೇಷವಾಗಿ ನಿಮ್ಮ ಮತ್ಸ್ಯಧಾಮ ವಿವರವಾಗಿ ಮಾತಾಡ್ತಾ ಹೋಗಿ ಸರ್. ಮೊದಲನೇದಾಗಿ ಮತ್ಸ್ಯಧಾಮ ಸರ್, ಈ ನಮ್ಮ ವಿಶೇಷವಾದಂತಹ ಜೀವ ಪ್ರಭೇದಗಳಾಗಿರ್ಬೋದು, ಒಳ್ಳೆ ಚಾರಿತ್ರ ಉಳ್ಳಂತಹ ಪ್ರಾಣಿ, ಪರಿಸರ, ಪಕ್ಷಿ ಅಥವಾ ಮೀನು, ಯಾವುದೇ ಜೀವಿಯ ಒಂದು ಸಂರಕ್ಷಣೆಯನ್ನು ಮಾಡಿ ಯಾವ ರೀತಿ ಅಂತ ಹೇಳಿದ್ರೆ ನೈತಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಹಾಗೂ ಪರಿಸರಾತ್ಮಕವಾಗಿ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ಈ ಒಂದು ನಿರ್ವಹಣೆ ಮಾಡಿ, ಈ ಒಂದು ತಾಣನ ನಿರ್ವಹಣೆ ಮಾಡುವಂಥ ತಾಣವೇ ಮತ್ಸ್ಯಧಾಮ ಅಥವಾ ವನ್ಯಪ್ರಾಣಿಧಾಮ ಅಂತ ಹೇಳ್ಬೋದು, ಅಥವಾ ನಿಸರ್ಗಧಾಮ ಅಂತ ಹೇಳ್ಬೋದು, ಅಥವಾ ಪಕ್ಷಿಧಾಮ ಅಂತ ಹೇಳ್ಬೋದು. ಭಾಳ ಸೊಗಸಾಗಿ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಸರ್ ನಮ್ಮ ಮಾನವನ ಅತಿಯಾಸೆ ಅಂತ ಹೇಳ್ಬೋದು, ಅತಿಯಾಸೆಯಿಂದ ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗಿದೆ. ಈ ಅಸಮತೋಲನದಿಂದನೇ ಸಾಕಷ್ಟು ಜೀವರಾಶಿಗಳಿಗೆ ತೊಂದರೆ ಆಗ್ತಾ ಇದೆ ಇವತ್ತಿನ ದಿನ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಯವರಿಗೆ ಇವತ್ತು ಏನು ಒಂದು ವೈವಿಧ್ಯತೆಯ ಜೀವರಾಶಿ ಇದೆ, ಅದು ಮುಂದಿನ ಪೀಳಿಗೆಯವರಿಗೆ ಭಾವಚಿತ್ರ ಕೇವಲ ಒಂದು ಭಾವಚಿತ್ರಗಳಲ್ಲಿ ಮತ್ತು ಪುಸ್ತಕಗಳಿಗೆ ಸೀಮಿತ ಆಗೋಗುತ್ತೆ ಸರ್. ಸೊ ಆದ್ದರಿಂದ ಇಂತಹ ಒಂದು ಮತ್ಸ್ಯಧಾಮವನ್ನು ಅಥವಾ ವನ್ಯಪ್ರಾಣಿಧಾಮವನ್ನು ನಾವು ಸ್ಥಾಪನೆ ಮಾಡೋದ್ರಿಂದ ಸಾಕಷ್ಟು ಜೀವಸಂಕುಲಗಳಿಗೆ ಆಸರೆ ಆಗುತ್ತೆ ಮತ್ತು ನಮ್ಮ ಉತ್ಪಾದನೆ ಉತ್ಪಾದಕತೆ ಹೆಚ್ಚುತ್ತೆ. ಸೊ ಇದೇ ರೀತಿ ಇವತ್ತಿನ ದಿನ ಒಂದು ಮತ್ಸ್ಯಧಾಮ ಸ್ಥಾಪನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಆಗಿರುತ್ತೆ, ಅದಕ್ಕೆ ಸಹಕಾರ ಕೊಡೋದು ಮತ್ತು ಕೈ ಜೋಡಿಸೋದು. ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಜೀವಸಂಕುಲನ ಉಳಿಸ್ಕೊಂಡು ಹೋಗಬೇಕಾಗತ್ತೆ. ಇವತ್ತೇ ನಾವು ಎಲ್ಲ ನಾವೇ ಖಾಲಿ ಮಾಡಿಬಿಟ್ರೆ ಮುಂದಿನ ಜನರಿಗೆ ಏನೂ ಸಿಗೋಲ್ಲ. ಸೊ ಹಾಗಾಗಿ ಇದನ್ನು ಆದ್ಯ ಕರ್ತವ್ಯ ಅಂತ ಅಂದ್ಕೊಂಡು ಅತ್ಯಂತ ಜವಾಬ್ದಾರಿಯುತದಿಂದ ಈ ಒಂದು ಮತ್ಸ್ಯಧಾಮ ಒಂದು ಸ್ಥಾಪನೆ ಆದರೆ ಅದಕ್ಕೆ ಕೈ ಜೋಡಿಸೋ ಮಾಡೋವಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತು ಮುಂದುವರೆದಂಗೆ ಮತ್ಸ್ಯಧಾಮ ಯಾಕೆ ಮಾಡ್ತಾರೆ ಅಂತ ಹೇಳೋದಾದರೆ ಇಂಗ್ಲೀಷ್ನಲ್ಲಿ ಒಂದು ಸೆಂಟೆನ್ಸ್ ಇದೆ, ಈ ಪ್ರೊಟೆಕ್ಟ್ ಟು ಪ್ರೊಡ್ಯೂಸ್ ಮೋರ್ ಅಂತ ಹೇಳಿ. ಪ್ರೊಟೆಕ್ಟ್ ಟು ಪ್ರೊಡ್ಯೂಸ್ ಅಂದರೆ ರಕ್ಷಣೆ ಮಾಡೋದ್ರ ಮೂಲಕ ಉತ್ಪಾದನೆಯನ್ನು ಮಾಡು ಅಂಥೇಳಿ. ಅದೇ ಒಂದು ಸಿದ್ಧಾಂತ ಇರುವಂಥದ್ದು ಈ ಧಾಮಗಳಲ್ಲಿ. ನಾವು ರಕ್ಷಣೆ ಮಾಡೋದ್ರ ಮೂಲಕ ಉತ್ಪಾದನೆಯನ್ನು ಜಾಸ್ತಿ ಮಾಡೋವಂಥದ್ದು, ಮತ್ತು ಮ್ಯಾಕ್ಸಿಮಮ್ ಸಸ್ಟೈನಬಲ್ ಹೀಲ್ಡ್ ಅಂತ ಹೇಳ್ತೀವಿ, ಅತಿಯಾದ ಸುಸ್ಥಿರ ನಿರ್ವಹಣೆ ಅಂತೇಳಿ. ಒಂದು ಇಳುವರಿ ಬೇಕು ಅಂತ ಹೇಳಿದ್ರೆ ನಾವು ಸುಸ್ಥಿರವಾದಂಥ ನಿರ್ವಹಣೆನ ಅದನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಸೊ ಆದ್ದರಿಂದ ಹೇಳ್ತಾರೆ ಈ ಮತ್ಸ್ಯಧಾಮ ಅಂತ ಹೇಳಿದ್ರೆ ಅದೊಂದು ಪರಿಸರಕ್ಕೆ ನಾವು ಕೊಡುವಂಥ ಒಂದು ವಿಶ್ರಾಂತಿ, ಒಂದು ಬ್ರೇಕ್. ಸೊ ಅದಕ್ಕೆ ಸಹಜವಾಗಿ ಹೇಳ್ತಾರೆ ಗಿವ್ ನೇಚರ್ ಎ ಬ್ರೇಕ್ ಸೋ ದಟ್ ಇಟ್ ಕ್ಯಾನ್ ಗಿವ್ ಬ್ಯಾಕ್ ಅಸ್ ಮೋರ್ ಅಂತ. ಒಂದು ನಮ್ಮ ಪರಿಸರಕ್ಕೆ ನಾವು ಯಾವಾಗ ಒಂದು ವಿಶ್ರಾಂತಿ ಅನ್ನೋದು ಕೊಡ್ತೀವಿ ಅದು ಪ್ರತಿಯಾಗಿ ನಮ್ಗೆ ಹಿಂತಿರುಗಿ ಹೆಚ್ಚಿನದಾಗಿ ಕೊಡುತ್ತೆ ಅಂಥೇಳಿ. ಸೊ ಹಾಗಾಗಿ ಈ ಮತ್ಸ್ಯಧಾಮ ಅಂತಕ್ಕಂಥದ್ದು ನಮ್ಮ ಪರಿಸರ ಮಾತ್ರನೇ ಅಲ್ಲ, ಫುಲ್ಲು ಆ ಒಂದು ಜೀವಸಂಕುಲ ಮತ್ತು ಅದರ ಆವಾಸ ಸ್ಥಾನ ಪ್ರತಿಯೊಂದನ್ನು ಕೂಡ ಕಾಪಾಡ್ಕೊಂಡು ಹೋಗುತ್ತೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಮತ್ಸ್ಯಧಾಮ ನಾನು ಮಾತಾಡ್ತಿರೋಂಥ ಟಾಪಿಕ್ಕು ಎಲ್ಲೆಲ್ಲಿ ಆಯ್ಕೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಈ ಸಮುದ್ರ ಮೀನುಗಾರಿಕೆಯನ್ನು ನಾವು ತಗೊಂಡ್ರೆ ಮುಖ್ಯವಾಗಿ ಅಲ್ಲಿ ಹವಳದ ದಿಬ್ಬಗಳು ಅಂತ ಬರ್ತದೆ, ಕೋರಲ್ ರೀಫ್ಸ್ ಅಂತ, ಮತ್ತು ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ಬರುತ್ತೆ, ಕಾಂಡ್ಲವನಗಳು. ಈ ಹವಳದ ದಿಬ್ಬಗಳಲ್ಲಿ ಸಾಕಷ್ಟು ಮೀನುಗಳ ಸಂತಾನೋತ್ಪತ್ತಿ ಆಗುತ್ತೆ ಸರ್. ಅಲ್ಲಿ ಸಣ್ಣ ಮೀನಿಂದ ಹಿಡಿದು ದೊಡ್ಡ ಗಾತ್ರದ ಮೀನವರೆಗೂ ಅಲ್ಲಿ ಸಂತಾನೋತ್ಪತ್ತಿಯಾಗಿ ಸಹಸ್ರಾರು ಕೋಟಿ ಜೀವರಾಶಿಗಳು ಅಲ್ಲಿ ಉತ್ಪಾದನೆ ಆಗುತ್ತೆ. ಈ ಮ್ಯಾಂಗ್ರೂವ್ ಕಾಡ್ಲವನಗಳಲ್ಲೂ ಸೇಮ್, ಅದರ ಬೇರ್ಗಳ ಅಡಿಯಲ್ಲಿ ಈ ಒಂದು ಮೀನುಗಳು ರಕ್ಷಣೆ ಪಡೆಯೋದ್ರ ಮೂಲಕ ಸಂತಾನೋತ್ಪತ್ತಿ ಮಾಡ್ತವೆ. ಸಮುದ್ರದಿಂದ ಈ ಮ್ಯಾಂಗ್ರೂವ್ ಕಾಡುಗಳ ಹತ್ರ ಬಂದು ಸಂತಾನೋತ್ಪತ್ತಿ ಮಾಡಿ ಅಭಿವೃದ್ಧಿಪಡಿಸಿ ಮತ್ತೆ ತಿರುಗಾ ವಲಸೆ ಸಮುದ್ರಕ್ಕೆ ಹೋಗುವಂಥದ್ದು. ಇಂಥ ಒಂದು ಸ್ಥಳನ ನಾವು ರಕ್ಷಣೆ ಮಾಡಿದಾಗ ಖಂಡಿತವಾಗಿ ಅಲ್ಲಿ ಕೃತಕವಾದ ಮತ್ತು ನೈಸರ್ಗಿಕವಾಗಿ ಸಂತಾನೋತ್ಪತ್ತಿ ಆಗುತ್ತೆ, ಮತ್ತು ಜೀವರಾಶಿಯೂ ಕೂಡ ಬೆಳೀತಾ ಹೋಗುತ್ತೆ. ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಸಸ್ಟೈನಬಲ್ ಈಲ್ಡ್ ಅಂತ ನಾನು ಹೇಳಿದ್ನಲ್ಲ, ಖಂಡಿತವಾಗಿ ನಾವು ಅದನ್ನು ಅಚೀವ್ ಮಾಡ್ಬೋದು. ಯಾಕೆಂದರೆ ಹೆಚ್ಚು ಬೆಳೆದಂಥ ಮೀನು ಸಹಜವಾಗಿ ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೀವಿ, ಪಕ್ಕದಲ್ಲಿರುವಂಥ ಸಮುದ್ರ ಲೈಸೆನ್ಸ್ ತಗೊಂಡು ಫಿಶಿಂಗ್ ಮಾಡ್ತಾಯಿರ್ತಾರೆ. ಈ ಮ್ಯಾಂಗ್ರೂವ್ ಅಥವಾ ಕೋರಲ್ ರೀಫ್ ಅಡಿಯಲ್ಲಿ ಸಂರಕ್ಷಿಸಲ್ಪಟ್ಟ ಪ್ರದೇಶದಲ್ಲಿ ಬೆಳೆದಂಥ ಮೀನು ಸಹಜವಾಗಿ ಸಮುದ್ರಕ್ಕೆ ಹೋಗೋಂಥದ್ದು ಸರ್ವೇ ಸಾಮಾನ್ಯ. ಆಗ ಏನಾಗುತ್ತೆ, ಅಲ್ಲಿ ಲಾಂಗ್ ಟರ್ಮ್ ಫುಡ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ದೀರ್ಘಕಾಲದ ಆಹಾರ ಭದ್ರತೆಯೂ ಸಿಕ್ಕಿದಂಗಾಯಿತು. ಮತ್ತು ಫಿಶರ್ ಕಮ್ಯುನಿಟಿ, ನಮ್ಮ ಮೀನುಗಾರರು ಏನಿದ್ದಾರೆ ಅವರ ಜೀವನೋಪಾಯಕ್ಕೂ ಒಂದು ಒಳ್ಳೆ ಬುನಾದಿ ಆಗುತ್ತೆ ಈ ಒಂದು ಸಂರಕ್ಷಣೆಯಿಂದ. ಸೊ ಹಾಗಾಗಿ ಇದೊಂದು ಸಂರಕ್ಷಣೆ ಹೊಣೆ ಎಲ್ಲರದು ಆಗಿರುತ್ತೆ. ಸೊ ಇದ್ರ ಜೊತೆಗೆ ನಮಗೆ ಕಮ್ಯುನಿಟಿ ಬೇಸ್ಡ್ ಮ್ಯಾನೇಜ್ಮೆಂಟ್ ಕೂಡ ಆಗುತ್ತೆ. ಸಾಕಷ್ಟು ಕಡೆ ತಾವು ಗಮನಿಸಿರ್ಬೋದು ಮತ್ಸ್ಯಧಾಮಗಳನ್ನ ಸಹಜವಾಗಿ ಈ ದೇವಸ್ಥಾನಗಳಲ್ಲಿ ಸ್ವತಃ ಅಲ್ಲಿರೋಂಥ ಭಕ್ತಾದಿಗಳಾಗಿರ್ಬೋದು, ಆಡಳಿತ ಮಂಡಳಿಯವರಾಗಿರ್ಬೋದು, ಮತ್ತು ಸ್ಥಳೀಯರಾಗಿರ್ಬೋದು ಸಂರಕ್ಷಿಸ್ತಾ ಬರ್ತಾಯಿರ್ತಾರೆ. ಅದರ ನಿರ್ವಹಣೆ ಜವಾಬ್ದಾರಿ ಸಂಪೂರ್ಣವಾಗಿ ಅವರೇ ಒತ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಮತ್ತು ಅಲ್ಲಿರೋಂಥ ಜೀವಿಗಳಿಗಿರೋಂಥ ಸಂಬಂಧ, ಆ ಅಟ್ಯಾಚ್ಮೆಂಟು, ಸೊ ಹಾಗಾಗಿ ಕಮ್ಯುನಿಟಿ ಬೇಸ್ಡ್ ಮ್ಯಾನೇಜ್ಮೆಂಟು ಆಗುತ್ತೆ, ಮತ್ತು ಒಳ್ಳೆ ರೀತಿಯ ಅವೇರ್ನೆಸ್ಸು ತಿಳುವಳಿಕೆ ಎಲ್ಲರಿಗೂ ಸಿಗ್ತದೆ. ವಿದ್ಯಾರ್ಥಿಗಳಿಂದ ಹಿಡಿದು ಹಿರಿಯರ ತನಕ ತಿಳುವಳಿಕೆ ಸಿಗುತ್ತೆ. ಈ ಜೀವರಾಶಿನ ನಾವು ಸಂರಕ್ಷಣೆ ಮಾಡಬೇಕು, ಸಂರಕ್ಷಣೆ ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ನಮಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಒಂದು ಒಳ್ಳೆ ಮೆಸೇಜು ಎಲ್ಲರಿಗೂ ತಲುಪುತ್ತೆ. ಸೊ ಹಾಗಾಗಿ ಈ ಒಂದು ಮತ್ಸ್ಯಧಾಮನ ನಾವು ಸ್ಥಾಪನೆ ಮಾಡಬೇಕಾಗ್ತದೆ. ಸೊ ನಾನು ಹೇಳಬೇಕು ಅಂದರೆ ಸಹಜವಾಗಿ ನಮ್ಮ ಅಜ್ಜನ ಕಾಲದಿಂದನೂ ಸಹಜವಾಗಿ ಶೃಂಗೇರಿಗೆ ಹೋಗಿ ಬಂದಾಗ ಮಾತಾಡ್ತಾಯಿದ್ರು ನನ್ನ ಹತ್ರ. ದೊಡ್ಡ ದೊಡ್ಡ ಮೀನನ್ನು ಅಲ್ಲಿ ನೋಡ್ಕೊಂಬಂದೆ, ಒಂದೊಂದು ಮೀನಿಗೆ ಮೂಗಿನ ಬೊಟ್ಟು ಹಾಕಿದ್ರು, ತುಂಬ ಅದು ನೋಡೋಕ್ಕೆ ಆನಂದ, ಅದಕ್ಕೆ ಪುರಿ ತಿನ್ನಿಸ್ತಾಯಿದ್ವಿ ಅಂಥೇಳಿ. ಈ ಶೃಂಗೇರಿಗೂ ಕೂಡ ಮತ್ಸ್ಯಧಾಮ ಅಂತ ಘೋಷಣೆ ಆಗಿರುವಂಥದ್ದು ಆ ಕಾಲದಿಂದನೂ ಆಗಿದೆ. ಇವತ್ತಿನ ದಿನ ಏನಾರ ಈ ಮತ್ಸ್ಯಧಾಮ ಅಲ್ದಲೆ ಸಂರಕ್ಷಿಸಲ್ಪಡ್ದಿಲ್ದಿದ್ರೆ ಖಂಡಿತವಾಗಿ ಇವತ್ತೊಂದೂ ಕೂಡ ಮೀನು ಉಳಿತಿರಲಿಲ್ಲ, ಕೇವಲ ಒಂದು ಕಥೆಯಾಗಿ ಉಳಿತಿತ್ತು, ಒಂದು ಭಾವಚಿತ್ರದಲ್ಲಿ ಇಂಥ ಮೀನಿದ್ದು ಅಂತ ನೋಡೋಕ್ಕೆ ಸಿಗ್ತಿತ್ತೆ ಹೊರತು ನಮ್ಮ ಕಣ್ಣು ತುಂಬಿ ಆ ಒಂದು ಜೀವ ವೈವಿಧ್ಯತೆನ ಆನಂದಿಸೋಕ್ಕೆ ಅವಕಾಶ ಸಿಗ್ತಿರಲಿಲ್ಲ. ಸೊ ಹಾಗಾಗಿ ಇದು ಪ್ರಮುಖವಾಗಿ ಇಂಥ ಒಂದು ಕೆಲಸನ ಈ ಒಂದು ಮತ್ಸ್ಯಧಾಮ ಮಾಡುತ್ತೆ. ಸರ್, ನಾನು ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಒಟ್ಟು 22 ಮತ್ಸ್ಯಧಾಮಗಳನ್ನ ಗುರುತಿಸಿದ್ದೀವಿ. ಅದರಲ್ಲಿ 11 ಮತ್ಸ್ಯಧಾಮ ಘೋಷಣೆಯಾಗಿದೆ, ಇನ್ನೂ 11 ಮತ್ಸ್ಯಧಾಮ ಘೋಷಣೆ ಹಂತದಲ್ಲಿದೆ. ಅದರಲ್ಲಿ ಮುಖ್ಯವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಮತ್ಸ್ಯಧಾಮಗಳಿದೆ. ಅಭಿರಾಮ ಮತ್ಸ್ಯಧಾಮ ತುಂಗಾ ನದಿಗೆ ಸೇರಿರುವಂಥ ಮತ್ಸ್ಯಧಾಮ, ಮತ್ತು ಅಭಿರಾಮ ಜೊತೆಗೆ ಜಮಟ್ಟಿಗಿ ಮತ್ಸ್ಯಧಾಮ ಅಂತ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಇದು ಕೂಡ ತುಂಗಾ ನದಿ. ಮತ್ತು ಪ್ರಸಿದ್ಧವಾಗಿರುವಂಥ ಶೃಂಗೇರಿ ಮತ್ಸ್ಯಧಾಮ, ಇಲ್ಲೂ ಕೂಡ ನಾವು ಮುಖ್ಯವಾಗಿ ಮಾಸಿ ಮೀನುಗಳನ್ನ ನಾವು ಕಾಣಕ್ಕೆ ಸಿಗ್ತದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತ್ಸ್ಯಧಾಮಗಳಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಲ್ಲೇಜ ನದಿಗೆ ಉಪನದಿ, ನೇತ್ರಾವತಿಯ ಉಪನದಿ ಕಲ್ಲೇಜ, ಅದರಲ್ಲಿ ಮರಕಥಾ ಮತ್ಸ್ಯಧಾಮ ಇದೆ. ಮತ್ತು ತೋಡಿಕಾನ ಅನ್ನೋ ಒಂದು ಜಾಗ ಸುಳ್ಯ ಹತ್ರ ಬರ್ತದೆ, ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ. ಸೊ ಅಲ್ಲೂ ಕೂಡ ಭಾಳ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಸರ್. ಆ ಒಂದು ಮತ್ಸ್ಯಧಾಮ ಘೋಷಣೆಯಾಗಿದೆ, ಅಲ್ಲಿ ತಾವು ಹೋದರೆ ಇವತ್ತೂ ಕೂಡ ಸಾಕಷ್ಟು ಸಹಸ್ರಾರು ದೇವರ ಮೀನುಗಳನ್ನ ತಾವು ಗಮನಿಸ್ಬೋದು. ಅಲ್ಲಿ ಒಂದು ಸಣ್ಣ ಕಥೆನೂ ಕೂಡ ಇದೆ. ಮಲ್ಲಿ ಅನ್ನೋಂಥ ಒಬ್ಬ ಹುಡುಗಿಗೆ ಈ ಹುಲ್ಲು ಕುಯ್ಯಬೇಕಾದ್ರೆ ಶಿವಲಿಂಗ ಆಕೆಗೆ ಸಿಗುತ್ತೆ. ಆ ಸಂದರ್ಭದಲ್ಲಿ ವಿಷ್ಣು ಮತ್ಸ್ಯಾವತಾರಿಯಾಗಿ ಆ ಪ್ರದೇಶನ ಪವಿತ್ರಗೊಳಿಸ್ತಾ ಅನ್ನೋವಂಥ ಒಂದು ಕತೆ. ಭಾರಿ ಒಳ್ಳೆ ಹಿನ್ನೆಲೆ ಇರೋಂತಹ ಒಂದು ದೇವಸ್ಥಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ತೋಡಿಕಾನ. ಅಲ್ಲಿ ನಾವು ಕೂಡ ಭೇಟಿ ನೀಡಿದ್ದೇವೆ. ಇವತ್ತು ಕೂಡ ಸಹಸ್ರಾರು ಭಕ್ತಾದಿಗಳು ಬಂದು ಆ ಮೀನುಗಳನ್ನ ನೋಡಿ ಕಣ್ತುಂಬ್ಕೊಳ್ಳೋವಂಥದ್ದಾಗಲಿ, ಅದಕ್ಕೆ ಆಹಾರ ಕೊಡೋದಾಗಲಿ, ನಿತ್ಯ ಪೂಜೆ ಕೂಡ ಮೀನುಗಳಿಗೆ ತಾವು ನಂಬಲ್ಲ, ನಿತ್ಯ ಪೂಜೆ ಕೂಡ ಅಲ್ಲಿ ಆಗ್ತಾಯಿದೆ, ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ಕೊತಾ ಹೋಗ್ತಾಯಿದ್ದಾರೆ. ಇದ್ರ ಜೊತೆಗೆ ಧರ್ಮಸ್ಥಳ ಕೂಡ ಇದೆ, ನೇತ್ರಾವತಿ ನದಿಯಲ್ಲಿ ಇರುವಂಥ ಮತ್ಸ್ಯಧಾಮ ಧರ್ಮಸ್ಥಳ. ದಕ್ಷಿಣ ಕನ್ನಡ ಇಷ್ಟ ಆದರೆ ಉಡುಪಿಯಲ್ಲಿ ಕೂಡ 2 ಮತ್ಸ್ಯಧಾಮಗಳಿದ್ದಾವೆ. ಒಂದು ಬಂದುಬಿಟ್ಟು ಸೀತಾ ನದಿ ಮತ್ಸ್ಯಧಾಮ, ಇನ್ನೊಂದು ತಿಂಗಳೆ, ಇದು ಕೂಡ ಸೀತಾ ನದಿಯಲ್ಲಿ ಮಾಡಿರುವಂಥ ಮತ್ಸ್ಯಧಾಮ. ತಿಂಗಳೆ ಮತ್ಸ್ಯಧಾಮ ಇದೆ. ಮುಖ್ಯವಾಗಿ ನಾನಿರುವಂಥ ಕೊಡಗು ಜಿಲ್ಲೆ, ಕೊಡಗು ಜಿಲ್ಲೆಯಲ್ಲಿ ಹಾರಂಗಿ ಮತ್ಸ್ಯಧಾಮ ಇದೆ. ಸರಿಸುಮಾರು 5 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಮತ್ಸ್ಯಧಾಮ ಅಂತ ಘೋಷಣೆಯಾಗಿದೆ. ಮುಖ್ಯವಾಗಿ ಮಾಸೀರ್ ಮೀನುಗಳನ್ನ ಸಂರಕ್ಷಣೆ ಮಾಡುವಂಥ ಸಲುವಾಗಿ ಮಾಡಿರುವಂಥ ಮತ್ಸ್ಯಧಾಮ. ಅದು ಕೂಡ ಹಾರಂಗಿ ನದಿ, ಕಾವೇರಿ ನದಿಯ ಉಪನದಿ. ಇದ್ರ ಜೊತೆಗೆ ತಾವು ಕುಶಾಲನಗರದಲ್ಲಿ ನಿಸರ್ಗಧಾಮ ಅಂತ ಕೇಳಿರ್ತೀರ, ಆ ನಿಸರ್ಗಧಾಮದಲ್ಲಿ ಕಾವೇರಿ ನದಿ ಹರಿದು ಹೋಗ್ತದೆ, ಅಲ್ಲೂ ಕೂಡ ಮತ್ಸ್ಯಧಾಮ ಅಂತ ಘೋಷಣೆ ಆಗೋಕ್ಕೆ ಇದೆ. ಈಗ ಆಲ್ರೆಡಿ ಗುರುತಿಸಲಾಗಿದೆ, ಮುಂಬರೋ ದಿನಗಳಲ್ಲಿ ಘೋಷಣೆ ಕೂಡ ಆಗುತ್ತೆ. ಇದ್ರ ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ರಾಮನಾಥಪುರ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಮುಂಚೆ ನಾನು ಕೂಡ ಹಾಸನದ ಪಕ್ಕದ ಜಿಲ್ಲೆಯವನೇ ಆಗಿರೋದ್ರಿಂದ ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ಮನೆಯವರು ಮುಂಚೆ ರಾಮನಾಥಪುರಕ್ಕೆ ಭೇಟಿ ನೀಡಿದಾಗ ಉದ್ದ ಉದ್ದ ಮೀನುಗಳನ್ನ ನೋಡ್ಕೊಂಬಂದ್ವಿ, ಭಾರೀ ಗಾತ್ರದ ಮೀನುಗಳು, ಅದು ಮಾಸೀರ್ ಮೀನು. ಇವತ್ತು ಆ ಒಂದು ತಾಣನ ಮತ್ಸ್ಯಧಾಮ ಅಂತ ಘೋಷಣೆ ಮಾಡಿರೋ ಸಲುವಾಗಿ ಇವತ್ತು ಕೂಡ ನೀವು ಸಾಕಷ್ಟು ಸಹಸ್ರಾರು ಮೀನುಗಳನ್ನ ರಾಮನಾಥಪುರದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಾಕಷ್ಟು ಮಹಿಳೆಯರೇನಿದ್ದಾರೆ ಅಲ್ಲಿ ಆಹಾರ ಪದಾರ್ಥಗಳನ್ನ ಮಾರ್ತಾ ಇರ್ತಾರೆ, ಅವ್ರಿಗೂ ಕೂಡ ಒಂದು ಖರ್ಚಿಗೆ ಒಂದು ದುಡ್ಡಾಗುತ್ತೆ ಮೀನುಗಳಿಗೆ ಆಹಾರ ವಿತರಣೆ ಮಾಡೋದು. ಈ ರೀತಿ ಒಂದು ಸಂರಕ್ಷಣೆಯೂ ಆಯಿತು, ಜನರಿಗೆ ಒಂದು ರಿಕ್ರಿಯೇಷನ್ ಕೂಡ ಆಯಿತು. ಸೊ ಈ ರೀತಿ ಹಾಸನಲ್ಲಿ ನಡೀತಾ ಇದೆ. ಇದ್ರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ 1 ಮತ್ಸ್ಯಧಾಮ ಅಂತ ಘೋಷಣೆಯಾಗಿದೆ, ಭಗವತಿ ಛಾಯ ಕೊಳ್ಳ ಮತ್ಸ್ಯಧಾಮ ಅಂತೇಳಿ. ಅದು ಕೃಷ್ಣಾ ನದಿಯಲ್ಲಿ ಮಾಡಿರುವಂಥ ಮತ್ಸ್ಯಧಾಮ. ಸೊ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ 22 ಮತ್ಸ್ಯಧಾಮಗಳಿದ್ದಾವೆ. ಮತ್ಸ್ಯಧಾಮ ಅಂದರೆ ಸಾಮಾನ್ಯವಾಗಿ ನದಿಯಲ್ಲೇ ಮಾಡೋದಾ ಅಥವಾ ಕೃತಕವಾಗಿ ಈಗ ಕೊಳ ಮಾಡ್ಕೊಂಡು ಮತ್ತೊಂದು ಕಡೆ ಅಥವಾ ಒಂದು ಕೆರೆ ಆ ಥರ ಜಾಗದಲ್ಲಿ ಮಾಡ? ಕೆರೆ ಜಾಗದಲ್ಲಿ ಮಾಡಲ್ಲ ಸರ್, ಅದೇ ನಾನು ಹೇಳ್ತಿದ್ದೀನಲ್ಲ, ಒಂದು ವಿಶೇಷ ಚಾರಿತ್ರ್ಯ ಇರಬೇಕು ಅದಕ್ಕೆ, ಮತ್ತು ವಿಶೇಷವಾದಂತಹ ಜೀವರಾಶಿ ಅಲ್ಲಿರಬೇಕು. ಅದು ಸಂರಕ್ಷಣೆಯಾಗಿ ಮುಂದಿನ ಜನ್ರೇಷನ್ ಇದೆ ಅವರಿಗೆ ಉಪಯೋಗಕ್ಕೆ ಬರುವಂಥದ್ದು. ಮತ್ತು ಈ ನದಿಲೇ ಯಾಕೆ ಮುಖ್ಯವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಕಷ್ಟು ಜೀವರಾಶಿಗಳು ನಮ್ಮ ಮತ್ಸ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮೀನುಗಳು ಸ್ಪಾನಿಂಗ್ ಗ್ರೌಂಡ್ಸ್ ಅಂತ ಹೇಳ್ತೀವಿ, ಸಂತಾನೋತ್ಪತ್ತಿ ಮಾಡುವಂಥ ಜಾಗ, ಎಲ್ಲ ಮೀನುಗಳು ಬಂದು ಅಲ್ಲಿ ಬಂದು ಇಕ್ಕಟ್ಟಾಗ್ತವೆ. ಅಂಥ ಜಾಗಗಳನ್ನ ಆಯ್ಕೆ ಮಾಡಿಕೊಂಡು ಈ ಶಿವನ ಸಮುದ್ರಮು ಕೆಲವೊಂದು ಜಾಗಗಳನ್ನ ಗುರುತಿಸಿ ಮಾಡಿರುವಂಥ ಜಾಗ ಇದು, ಇದನ್ನು ಆಯ್ಕೆ ಮಾಡ್ಕೋತಾರೆ. ಕೆರೆಯಲ್ಲಿ ಸಹಜವಾಗಿ ನಾವೇ ಬಿಟ್ಟಿರುವಂಥ ಮೀನುಗಳನ್ನ ಸಾಕ್ತೀವಿ, ನೈಸರ್ಗಿಕವಾಗಿ ನದಿ ಹರಿಯುವಂಥ ನೀರುಗಳ ಹತ್ರ ಮಾಡುವಂಥದ್ದು ಸಹಜವಾಗಿ. ಈ ಮತ್ಸ್ಯಧಾಮ ಅಂತಂದರೆ ಅಲ್ಲಿ ನಿರ್ದಿಷ್ಟವಾದ ಕಾನೂನು ಇರುತ್ತಾ? ಅಂದರೆ ಅಲ್ಲಿ ಯಾರು ಮೀನನ್ನು ಹಿಡಿಯೋ ಹಾಗಿಲ್ಲ ಮತ್ತು ಅವಕ್ಕೆ ತೊಂದರೆ ಮಾಡೋ ಹಾಗಿಲ್ಲ, ಈ ತರಹದ ಕಾನೂನು ಏನಾದರೂ ಮಾಡಿರ್ತೀರಾ ಹೇಗೆ? ಖಂಡಿತವಾಗಿ ಸರ್, ಯಾಕೆ ಅಂತ ಹೇಳಿದ್ರೆ ಅದೇ ಮುಖ್ಯವಾಗಿ ಬರ್ತದೆ. ಯಾಕೆ ಸಹಜವಾಗಿ ಮತ್ಸ್ಯ ಪ್ರಿಯರು ಸಹಸ್ರಾರು ಜನ ಇದ್ದಾರೆ. ನಾವು ಮತ್ಸ್ಯಧಾಮ ಅಂತ ಘೋಷಣೆ ಮಾಡಿದ್ರೂ ಸಹ ಸಾಕಷ್ಟು ಜನ ಲೋಕಲ್ಸ್ ಏನಿರ್ತಾರೆ, ಸ್ಥಳೀಯರೇನಿರ್ತಾರೆ, ಮೀನು ಹಿಡಿಯೋದು ಶಿಕಾರಿ ಮಾಡೋದು ಸಹಜವಾಗಿರ್ತದೆ. ಯಾವುದೇ ಒಂದು ರೂಪುರೇಷೆ ಅಥವಾ ಕಾನೂನು ಕ್ರಮ ಇಲ್ಲ ಅಂತ ಹೇಳಿದ್ರೆ ಅದು ನಿರಂತರವಾಗಿ ಸಾಕ್ತಾ ಇರುತ್ತೆ. ಸೊ ಹಾಗಾಗಿ ಇಲಾಖೆಯಿಂದನೇ ಕೆಲವು ಮಾನದಂಡಗಳಿದ್ದಾವೆ. ಯಾವುದೇ ಒಬ್ಬ ವ್ಯಕ್ತಿ ಅಲ್ಲಿಗೆ ನಿರ್ಬಂಧಿಸಲಾಗಿರುತ್ತೆ, ಅಲ್ಲಿ ಬರೋವಂಥ ಮತ್ಸ್ಯಧಾಮ ಜಾಗಕ್ಕೆ ಬರುವಂಥದ್ದು, ಮತ್ತು ಅಲ್ಲಿ ಮೀನು ಹಿಡಿಯೋದನ್ನು ಸಂಪೂರ್ಣವಾಗಿ ನಿಷೇಧಿಸಲ್ಪಟ್ಟಿರುತ್ತದೆ. ಆದಾಗ್ಯೂ ಕೂಡ ಅತಿಕ್ರಮಣ ಮಾಡಿ ಮೀನು ಹಿಡಿದ ಅಂತ ಹೇಳಿದ್ರೆ ಅವ್ರಿಗೆ ಪೊಲೀಸ್ ಸಹಾಯದಿಂದ ಅವನಿಗೆ ಎಚ್ಚರಿಕೆ ನೀಡುವಂಥದ್ದು, ಮತ್ತು ಅವನು ಏನಾರು ಮೀನು ಹಿಡಿದ್ರೆ ಅದು ಸ್ಥಳೀಯವಾಗಿ ಹರಾಜು ಹಾಕುವಂಥದ್ದು, ಏನಾರು ಜೀವಂತವಾಗಿದ್ದರೆ ಮೀನನ್ನು ವಾಪಸ್ ನದಿಗೆ ಬಿಡುವಂಥದ್ದು, ಮತ್ತು ಮೀನು ಹಿಡಿಲಿಕ್ಕೆ ಬೆಳೆಸಿರುವಂತಹ ಉಪಕರಣಗಳನ್ನ ಸೀಸ್ ಮಾಡುವಂಥದ್ದು ಕೆಲಸ ನಡೀತಾ ಇದೆ. ಮತ್ತು ಅವನಿಗೆ ಮನವರಿಕೆಗೋಸ್ಕರ ಒಂದು ಸಣ್ಣ ಇಂಪ್ರಿಸನ್ಮೆಂಟ್ ಅಂತ ಒಂದು ಫೈನ್ ಕೂಡ ಹಾಕುವಂಥ ವಿಷಯ ಇದೆ ಸರ್. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಸಚಿನ್ ಅವರೇ, ಈಗ ನದಿಯ ನಿರ್ದಿಷ್ಟ ಭಾಗದಲ್ಲಿ, ಅದು ಒಂದಿರ್ಬೋದು 4 ಕಿಲೋಮೀಟರ್ ಇರ್ಬೋದು, ಈ ಭಾಗದಲ್ಲಿ ನೀವು ಮತ್ಸ್ಯಧಾಮ ಅಂತ ಘೋಷಣೆ ಮಾಡಿ ಮೀನುಗಳನ್ನು ಸಂರಕ್ಷಣೆ ಅಲ್ಲಿ ಮಾಡಿದ್ರೆ ನದಿಯ ಹರಿವು ನಿರಂತರವಾಗಿರುತ್ತಲ್ವಾ? ಅವು ನದಿ ನೀರಲ್ಲಿ ಹರ್ಕೊಂಡು ಮುಂದಕ್ಕೆ ಹೋಗಲ್ವಾ, ಅಥವಾ ಅದೇ ಜಾಗದಲ್ಲೇ ಇರ್ತಾವ, ಅವು ಗೊತ್ತಾಗ್ಬಿಡುತ್ತಾ ನಮಗಿಲ್ಲಿ ರಕ್ಷಣೆ ಇದೆ ನಾವಿಲ್ಲೇ ಇರಬೇಕು ಅಂತ? ಭಾಳ ಅತ್ಯುತ್ತಮವಾದ ಪ್ರಶ್ನೆ ತಾವು ಕೇಳಿದ್ರಿ. ಎಲ್ಲರಿಗೂ ಕೂಡ ಇದೇ ಒಂದು ಗೊಂದಲ ಮತ್ತು ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ, ನನಗೂ ಕೂಡ ಮೂಡಿತ್ತು. ಯಾಕೆಂದರೆ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಪ್ರವಾಹಗಳು ಬರ್ತದೆ. ಕೊಡಗಲ್ಲಿ ತಾವು ಲ್ಯಾಂಡ್ ಸ್ಲೈಡ್ ಗಮನಿಸಿದ್ದೀರಿ. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ತಮಗೆ. ನಮ್ಮ ಹಾರಂಗಿನೇ, ಹಾರಂಗಿಲಿ ಮತ್ಸ್ಯಧಾಮ ಅಂತ ಏನು ಘೋಷಿಸಿದೆ, ಅಲ್ಲಿ ಸಹಸ್ರಾರು ಜನ ಪ್ರವಾಸಿಗರು ಸಹಜವಾಗಿ ಬಂದು ಪುರಿಯನ್ನು ಕೊಡೋವಂಥದ್ದಿದೆ, ಪುರಿಯನ್ನು ಹಾಕಿ ಮೀನುಗಳನ್ನ ನೋಡಿ ಕಣ್ತುಂಬ್ಕೊಳ್ಳೋವಂಥದ್ದಿದೆ. ಸಾಕಷ್ಟು ಉದ್ದವಾದ ನದಿ ಅದು ಹಾರಂಗಿ, KRS-ವರೆಗೂ ಹೋಗಿ ಹರಿದು ಹೋಗ್ತದೆ. ಈ ಮೀನುಗಳು ಪ್ರಕೃತಿ ಹೆಂಗೆ ಅಂತ ಹೇಳಿದ್ರೆ, ಒಂದು ಕಡೆ ಅದ್ರ ಲೊಕೇಶನ್ ಅವು ಟೆರಿಟರಿನ ಮಾರ್ಕ್ ಮಾಡ್ಕೊಂಡ್ರೆ ಖಂಡಿತವಾಗಿ ಆ ಒಂದು ಸಂದರ್ಭದಲ್ಲಿ ಏನು ವಿಕೋಪ ಆಗುತ್ತೋ ಆ ಸಂದರ್ಭದಲ್ಲಿ ಆ ಜಾಗನ ಬದಲಾಯಿಸ್ತವೆ. ಮತ್ತೆ ಸಹಜ ಸ್ಥಿತಿಗೆ ಮರಳಿದಾಗ ಖಂಡಿತವಾಗಿ ವಾಪಸ್ ಬಂದು ಅದೇ ಸ್ಥಾನದಲ್ಲಿ ಅವು ವಾಸಿಸ್ತವೆ ಸರ್. ಯಾವುದೇ ಕಾರಣಕ್ಕೂ ಕೂಡ ಇದು ಇಲ್ಲಿ ಜಾಗ ಸರಿ ಇಲ್ಲ ಅಂಥೇಳಿ ಈ ಜಾಗ ಅಂತ ಬಿಟ್ಟು ಹೋಗೋಂಥದ್ದೆಲ್ಲ ಇಲ್ಲ. ಓಕೆ, ಇಲ್ಲಿ ಸಂತಾನ ಅಭಿವೃದ್ಧಿಯಾಗಿ ಮರಿಗಳೇನು ಅಭಿವೃದ್ಧಿ ಹೊಂದವಲ್ಲ ಅವು ನದಿ ನೀರಿನ ಮೂಲಕ ಹರಿದು ಹೋಗ್ತವೆ. ಖಂಡಿತ ಖಂಡಿತ. ಅವು ಕೂಡ ತಾಯಿ ಜೊತೆನೆ ಇದ್ಬಿಡ್ತಾವ? ಹೇಗೆ? ಎರಡು ತರ ಆಗುತ್ತೆ. ಸಹಜವಾಗಿ ಕೆಲವು ಪ್ರಭೇದದ ಮೀನು ವಲಸೆ ಮೀನುಗಳಾಗಿರ್ತವೆ. ಮರಿಗಳು ಅಲ್ಲಿಂದ ಒಂದು ಮತ್ಸ್ಯಧಾಮ ಜಾಗದಿಂದ ಮುಂದಕ್ಕೂ ಹೋಗ್ಬೋದು. ನದಿ ಎಲ್ಲಿವರೆಗೂ ಹರಿಯುತ್ತೋ ಅಲ್ಲಿವರೆಗೂ ಓಡಾಡ್ಕೊಂಡು ಇರ್ತವೆ. ಮತ್ತೆ ತಂದೆ ತಾಯಿ ಜೊತೆನೂ ಕೂಡ ಅಲ್ಲೇ ವಾಸಿಸುವಂಥದ್ದು ನಾವು ನೋಡಿದ್ದೀವಿ. ಎರಡೂ ರೀತಿಯ ವಿಷಯಗಳು. ಉತ್ಪಾದನೆಯಲ್ಲಿ ಇಲಾಖೆಯ ಕೈವಾಡ ಏನಿರೋದಿಲ್ವಾ? ಅಂದರೆ ಅವು ಸ್ವತಂತ್ರವಾಗಿ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಬಿಟ್ಬಿಟ್ಟಿರ್ತೀರಾ ಅಥವಾ ನೀವೇನಾದರೂ ಟ್ರೀಟ್ಮೆಂಟ್ ಕೊಡೋದು ಮಾಡೋದು ಹಿಡಿದ್ಬಿಟ್ಟು ಬಿಡೋದು ಆರೋಗ್ಯ ತಪಾಸಣೆ ಮಾಡೋದು ಆ ಥರ ಏನಾದರೂ ಮಾಡ್ತಿರ್ತೀರಾ ಮಧ್ಯ ಮಧ್ಯದಲ್ಲಿ? ಮತ್ಸ್ಯಧಾಮದಲ್ಲಿ ಸರ್ ಇದೆಲ್ಲ ಸಹಜವಾದಂಥ ಪ್ರಕ್ರಿಯೆ ಆಗಬೇಕು. ಯಾವುದೇ ರೀತಿಯ ಮನುಷ್ಯನ ಹಸ್ತಕ್ಷೇಪ ಇಲ್ಲದೇ ಒಂದು ಸಂವರ್ಧನೆ ಆಗಬೇಕು ಅನ್ನೋ ಮೂಲ ಉದ್ದೇಶ ಇರುತ್ತೆ. ಸೊ ಹಾಗಾಗಿ ಯಾವುದೇ ಮತ್ಸ್ಯಧಾಮ ಆಗಲಿ ನಾವು ಹೋಗಿ ಸಂತಾನೋತ್ಪತ್ತಿ ಮಾಡೋದಾಗಲಿ ಸಂವರ್ಧನೆ ಮಾಡೋದಾಗಲಿ ಮಾಡಲ್ಲ, ನೈಸರ್ಗಿಕವಾಗಿ ಸಹಜವಾಗಿ ಆಗ್ತದೆ ಸರ್. ಸಚಿನ್ ಅವರೇ, ಮಹಾಶೀರ್ ಮೀನಿನ ತಳಿ ಬಗ್ಗೆ ಒಂಚೂರು ಹೇಳಿ. ಯಾಕೆಂದರೆ ಅದು ಬಹಳ ವೈಶಿಷ್ಟ್ಯಪೂರ್ಣವಾದ ತಳಿ, ಅದರ ವಿಶೇಷತೆಗಳು ಮತ್ತು ನಿಮ್ಮ ಮಹಾಶೀರ್ ಸಂತಾನೋತ್ಪತ್ತಿ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿ. ಖಂಡಿತ ಸರ್. ಸರ್, ನಮ್ಮ ಜೀವನದಿ ಕಾವೇರಿ ದಕ್ಷಿಣ ಗಂಗೆ ಸಹಸ್ರಾರು ಜನಕ್ಕೆ ಜೀವದಾತಲವಳು, ಕೋಟ್ಯಾಂತರ ಜನಕ್ಕೆ. ಕೋಟ್ಯಾಂತರ ಜನಕ್ಕೆ, ಹೌದು ಸರ್. ಅದೇ ರೀತಿ ಕೋಟ್ಯಾಂತರ ಜೀವ ಸಂಕುಲಗಳಿಗೂ, ನೀರಿನಲ್ಲಿರ್ತಕ್ಕಂಥ ಜೀವರಾಶಿಗಳಿಗೂ ಕೂಡ ಅವಳು ಆಶ್ರಯ ಆಗಿದ್ದಾಳೆ. ಅದರಲ್ಲಿ ಒಂದು ತಳಿ ಈ ಮಾಸೀರ್ ಮೀನು ಕೂಡ. ನಮ್ಮ ಕಾವೇರಿ ನದಿಯಲ್ಲಿ ಮುಖ್ಯವಾಗಿ ಹಂಪ್ಯಾಕ್ ಮಾಸೀರ್ ಅನ್ನೋಂಥ ಒಂದು ತಳಿ, ಬೇರೆ ಎಲ್ಲೂ ಕೂಡ ತಮಗೆ ನೋಡೋಕ್ಕೆ ಸಿಗಲ್ಲ. ಸರಿಸುಮಾರು 60 ಕೆಜಿ ತೂಕ ಬೆಳೆಯುವಂಥ ಸಾಮರ್ಥ್ಯ ಹೊಂದಿರೋಂಥ ಮೀನು. ಬಹುಶಃ ಇದನ್ನು ನೋಡಿ ಸಿಹಿ ನೀರಿನ ಹುಲಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕೆಂದರೆ ಕಾವೇರಿ ನದಿಯಲ್ಲಿ ಮೈಸೂರು ಮಹಾರಾಜರ ಕಾಲದಿಂದನೂ ಇವತ್ತಿನವರೆಗೂ ದೇಶ ವಿದೇಶದಿಂದ ಜನರು ಅದನ್ನು ನೋಡೋಕ್ಕೆ ಮತ್ತು ಅದರೊಟ್ಟಿಗೆ ಒಂದು ಕ್ರೀಡೆ ಅಂತ ಇದೆ ಸರ್, ಹ್ಯಾಂಗ್ಲಿಂಗ್ ಅಂತೇಳಿ. ಅದನ್ನ ಆಡಲಿಕ್ಕೆ ಇವತ್ತೂ ಕೂಡ ಕಾವೇರಿ ನದಿ ಭಾಗಕ್ಕೆ ಬರುವಂಥ ವಿಶೇಷತೆ ಇದೆ. ಸೊ ಹಾಗಾಗಿ ಈ ಮೀನು ಮಹಾಸಿರ್, ಮಹಾ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ದೊಡ್ಡದು ಅಂತೇಳಿ, ಸಿರ್ ಅಂದರೆ ತಲೆ, ಬೃಹದಾಕಾರವಾದಂತಹ ತಲೆ ಉಳ್ಳಂತಹ ಮೀನು. ಇಂಡೋ ಪರ್ಷಿಯನ್ ಭಾಷೆಯಲ್ಲಿ ಹೇಳೋದಾದರೆ ಮಹಿ ಸಿರ್ ಅಂತ ಹೇಳ್ತಾರೆ. ಮಹಿ ಅಂದರೆ ಮೀನು, ಶೇರ್ ಅಂದರೆ ಟೈಗರ್, ಹುಲಿ. ಮೀನಿನಂತಹ ಒಂದು ಹುಲಿ, ಹುಲಿಯಂತಹ ಒಂದು ಮೀನು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅದಕ್ಕೆ ಟೈಗರ್ ಆಫ್ ದಿ ರಿವರ್ ಅಂತ ಕರಿತೀವಿ ಮಾಶೀರ್ನ, ಸಿಹಿ ನೀರಿನ ಹುಲಿ ಅಂತ ಕರಿತೀವಿ. ಸೊ ಈಗ ಇಂಡೋ ಪರ್ಷಿಯನ್ ಭಾಷೆಯಲ್ಲಿ ಈ ರೀತಿ ಕರೆದ್ರು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಾವು ದೇವರ ಮೀನು ಅಂತ ಕರಿತೀವಿ. ನಿಮಗೆ ಸಹಜವಾಗಿ ಗೊತ್ತಿರುತ್ತೆ, ವಿಷ್ಣುವಿನ ಮತ್ಸ್ಯಾವತಾರ ಒಂದು ಅವತಾರ ಆಗಿರುತ್ತೆ. ಆವಾಗಿಂದನೂ ಮೀನಿಗೆ ವಿಶೇಷ ಸ್ಥಾನಮಾನವಿದೆ. ಸೊ ಹಾಗಾಗಿ ಈ ಮೀನನ್ನು ಬಿಳಿ ಮೀನು ಅಥವಾ ದೇವರ ಮೀನು ಅಂತ ಕರಿತೀವಿ. ಇದರ ಜೊತೆಗೆ ವೆಸ್ಟ್ ಬೆಂಗಾಲು, ಒರಿಸ್ಸಾ, ಸಾಕಷ್ಟು ಜಾಗದಲ್ಲಿ ಈ ಮೀನಿನ ಬಗ್ಗೆ ಬಹಳ ಆಸಕ್ತಿ ವಹಿಸಿ ನೋಡುವಂಥ ವಿಷಯ ಇದೆ. ಹಿಮಾಚಲ ಪ್ರದೇಶಕ್ಕೆ ಹೋದರೆ ನಿಮಗೆ ಗೋಲ್ಡನ್ ಮಾಸೀರ್ ಅನ್ನೋಂಥದ್ದು ಸಿಗುತ್ತೆ. ಮಹಾರಾಷ್ಟ್ರಕ್ಕೆ ಹೋದರೆ ಟಾರ್ ಕುದ್ರಿ ಅನ್ನೋಂಥದ್ದು, ಮತ್ತು ನಿಮಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಿಗೆ ಹೋದರೆ ನಿಮಗೆ ಚಾಕ್ಲೇಟ್ ಮಾಸೀರ್ ಅಂತ ಸಿಗುತ್ತೆ. ಎಲ್ಲ ಕೂಡ ಗಾತ್ರಗಳು ಭಾರಿ ದೊಡ್ಡದು. ಮುಖ್ಯವಾಗಿ ಇದು ಕ್ರೀಡಾ ಮೀನು, ಸಾಕಷ್ಟು ದೇಶಗಳಲ್ಲಿ ಇವತ್ತು ಕೂಡ ಕ್ರೀಡಾ ಮೀನಾಗಿ ಗುರುತಿಸ್ಕೊಂಡಿರೋಂಥ ಮೀನು ಇದು. ದುರದೃಷ್ಟವಶಾತ್ ಈ ಒಂದು ಮೀನು ಇವತ್ತು ಅಳಿವಿನಂಚಿಗೆ ತಲುಪಿದೆ. ಯಾಕೆ ಅಂತ ಹೇಳಿದ್ರೆ ಮನುಷ್ಯನ ಅತಿಯಾಸೆ ಮತ್ತು ಪರಿಸರ ಅಸಮತೋಲನ, ಅತಿಯಾದ ಮೀನುಗಾರಿಕೆ, ಇದೆಲ್ಲ ಕಾರಣ ಇರುತ್ತೆ. ಮುಂದೆ ಅದಕ್ಕೆ ಬರ್ತೀನಿ ನಾನು. ಸೊ ಮೊದಲನೇದಾಗಿ ಈ ಮಾಸೀರ್ ಮೀನು ಯಾವ ಜಾತಿಗೆ ಸೇರುತ್ತೆ ಅಂತ ಹೇಳಿದ್ರೆ, ಈ ಕಾಟ್ಲಾ, ರೋಹು, ಮೃಗಾಲ್ ಏನು ಸಹಜವಾದ ಮೀನಿದ್ದಾವೆ ಆ ಮೀನುಗಳು ಕಾರ್ಪ್ ಗುಂಪಿಗೆ ಸೇರುತ್ತೆ, ಕಾರ್ಪ್ ಕುಟುಂಬಕ್ಕೆ ಸೇರುತ್ತೆ. ಇದು ಕೂಡ ಕಾರ್ಪ್ ಜಾತಿಗೆ ಸೇರುವಂಥ ಮೀನು ಮಾಸೀರು. ಇದನ್ನು ಹೇಗೆ ಗುರುತಿಸ್ತಾರೆ ಅಂತ ಹೇಳಿದರೆ, ಇದಕ್ಕೆ ಎರಡು ಮೀಸೆ ಇರುತ್ತೆ, 2 pairs ಆಫ್ ಬಾರ್ಬಲ್ಸ್ ಅಂತ ಹೇಳ್ತೀವಿ. ಮುಖದಲ್ಲಿ ತುಟಿಯ ಹತ್ತಿರ ಎರಡು ಮೀಸೆ ಇರ್ತದೆ, ಮತ್ತು ದೊಡ್ಡ ದೊಡ್ಡ ಹುರುಪೆಗಳು, ಲಾರ್ಜ್ ಸ್ಕೇಲ್ಸ್ ಅಂತ ಹೇಳ್ತೀವಿ. ಮತ್ತು ಸ್ಟ್ರೀಮ್ ಲೈನ್ಡ್ ಬಾಡಿ, ನೀಳವಾದಂತಹ ದೇಹ ಈ ಒಂದು ಮಾಸೀರ್ಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಕ್ವಿಕ್ ಮೂಮೆಂಟ್ಸ್ ಇರುವಂಥ ಮೀನಿದು. ಈ ಮೀನನ್ನು ನೋಡಿದ ತಕ್ಷಣ ಯಾವಾಗ ಮೀಸೆ ಮತ್ತು ಒಳ್ಳೆ ಹೊಳೆಯುವಂತಹ ಉರುಪೆ ಮತ್ತು ನೀಳವಾದಂಥ ದೇಹ ನೋಡಿದ ತಕ್ಷಣ ಸಹಜವಾಗಿ ಇದು ಮಾಸೀರ್ ಮೀನು ಅಂತ ಹೇಳಿ ಕಂಡುಹಿಡಿಬೋದು. ಇದು ಸರ್ವಭಕ್ಷಕ ಮೀನು. ಇದ್ರ ಫುಡ್ ಹ್ಯಾಬಿಟ್ಸ್ ಹೆಂಗೆ ಅಂತ ಹೇಳಿದ್ರೆ, ಸಸ್ಯಾಹಾರಿನೂ ತಿನ್ನುತ್ತೆ, ಮಾಂಸಾಹಾರಿನೂ ತಿನ್ನುತ್ತೆ. ಇದು ಸರ್ವಭಕ್ಷಕ ಅಂತ ಹೇಳ್ತೀವಿ, ಓಮ್ನಿವೋರ್ ಅಂತ ಹೇಳ್ತೀವಿ. ಇದು ಮುಖ್ಯವಾಗಿ ಎಲ್ಲಿ ವಾಸಿಸುತ್ತೆ ಅಂತ ಹೇಳಿದರೆ ಅರಿಯುವಂಥ ನದಿ ಮತ್ತು ಕಲ್ಲು ಬಂಡೆಗಳಿರುವಂತಹ ಮರಳು ಮಿಶ್ರಿತ ಸಣ್ಣ ಪುಟ್ಟ ಕಲ್ಲಿರುವಂತಹ ಜಾಗದಲ್ಲಿ ಮತ್ತು ತುಂಬ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತ ಹೇಳ್ತೀವಿ ಅಂಥ ಜಾಗದಲ್ಲಿ ಇದು ಸಹಜವಾಗಿ ವಾಸ ಮಾಡುತ್ತೆ. ಮುಖ್ಯವಾಗಿ ಇದರ ಆಹಾರ ಏನಿರುತ್ತೆ, ಹಣ್ಣುಗಳು ಮತ್ತು ಕಪ್ಪೆ, ಏಡಿ, ಸಣ್ಣ ಮೊಲಸ್ಕ್ಸು, ಕ್ರಸ್ಟೇಷಿಯನ್ಸ್ ಅಂತ ಹೇಳ್ತೀವಿ, ಇಂಥವು ಇದರ ಸಹಜವಾದಂತಹ ಆಹಾರಗಳಾಗಿರ್ತದೆ. ಇದು ನಾನು ಆಗಲೇ ಹೇಳಿದಾಗೆ ಈ ಒಂದು ಮೀನು ಗೇಮ್ ಫಿಶ್, ಸ್ಪೋರ್ಟ್ ಫಿಶ್ ಅಂತ ಗುರುತಿಸ್ಕೊಂಡಿದೆ. ಏನಪ್ಪ ಇದು ಸ್ಪೋರ್ಟ್ ಫಿಶ್ಶು, ಯಾವ ರೀತಿ ಈ ಮೀನಲ್ಲಿ ಗೇಮ್ ಆಡ್ತಾರೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಸರ್ ಹ್ಯಾಂಗ್ಲಿಂಗ್ ಅನ್ನೋ ಒಂದು ಕ್ರೀಡೆ ಇದೆ, ದೇಶ ವಿದೇಶದಲ್ಲೂ ಕೂಡ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿರುವಂತಹ ಒಂದು ಕ್ರೀಡೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ಆ್ಯಂಗ್ಲಿಂಗ್ ಒಂದು ಕ್ರೀಡೆ ಆಡಲಿಕ್ಕೆ ಒಂದು ರಾಡ್ ಅಂತ ಹೇಳ್ತೀವಿ, ಕೋಲು, ಮೀನಿನ ಗಣ ಕೋಲು ಕಟ್ತೀವಲ್ಲ ಕೋಲು, ಅದು ಕಾರ್ಬನ್ನು ಮತ್ತು ಗ್ರಾಫೈಟಿಂದ ಮಾಡಿರ್ತಾರೆ ಈ ಒಂದು ರಾಡನ್ನು. ಇದರ ಜೊತೆಗೆ ತಂಗೀಸು ಅಥವಾ ನೈಲಾನ್ ಹಗ್ಗ ಬೇಕಾಗುತ್ತೆ, ಇದರ ಜೊತೆಗೆ ಗಾಳ ಹುಕ್, ಈ ಮೂರು ಇಟ್ಕೊಂಡು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಆ ಒಂದು ಕ್ರೀಡಾಪಟುವಿಗೆ ಕೊಡ್ತಾರೆ. ಒಂದು ಸ್ಥಳನ ಅವನೇ ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಆ ಒಂದು ಸ್ಥಳದಲ್ಲಿ ಆ ಒಂದು ಸಮಯದಲ್ಲಿ ಅವನು ಮೀನನ್ನು ಆ ಗಾಳ ಉಪಯೋಗಿಸ್ಕೊಂಡು ಆ ರಾಡನ್ನು ಉಪಯೋಗಿಸ್ಕೊಂಡು ಮೀನು ಹಿಡಿಬೇಕು. ಆ ಒಂದು ಸಮಯ ಮುಕ್ತಾಯ ಆದಮೇಲೆ ಯಾರು ಹೆಚ್ಚು ಎಷ್ಟು ಮೀನು ತೂಕದಲ್ಲಿ ಅಥವಾ ಗಾತ್ರದಲ್ಲಿ ಎಷ್ಟು ದೊಡ್ಡ ಮೀನು ಅಥವಾ ಎಷ್ಟು ತೂಕದ ಮೀನು ಹಿಡಿದಿರ್ತಾರೋ ಅವರಿಗೆ ಬಹುಮಾನ ಕೊಡುವಂಥದ್ದು, ಅವನಿಗೆ ಬಹುಮಾನ ಘೋಷಣೆ ಮಾಡೋವಂಥದ್ದು ಒಂದು ಕ್ರೀಡೆ. ಇವತ್ತಿಗೂ ಕೂಡ ಅದೇ ಹೇಳಿದ್ನಲ್ಲ, ಮೈಸೂರು ಮಹಾರಾಜರು ಟೈಮಲ್ಲೂ ಕೂಡ ಈ ಕ್ರೀಡೆ ಚಾಲ್ತಿದಿತ್ತು, ಬ್ರಿಟಿಷರು ಕೂಡ ಆಡ್ತಾಯಿದ್ರು. ಇವತ್ತಿಗೂ ಕೂಡ ವಾಲ್ನೂರ್ ಅನ್ನೋ ಒಂದು ಜಾಗ ಇದೆ, ಅಲ್ಲಿ ನಮ್ಮ ಕೊಡಗು ವನ್ಯಜೀವಿ ಸಂರಕ್ಷಣಾ ಸಂಘ ಇದೆ, ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿ ಅಂತೇಳಿ, ಅದು ನಿರ್ವಹಣೆ ಮಾಡ್ತಾಯಿದ್ದಾರೆ. ಒಂದು 25 ಕಿಲೋಮೀಟರ್ ಕಾವೇರಿ ನದಿ ಭಾಗನ ಅವರು ನಿರ್ವಹಣೆ ಮಾಡ್ತಾಯಿದ್ದಾರೆ. ಯಾವುದೇ ರೀತಿಯ ಮೀನುಗಾರಿಕೆ ಅಲ್ಲಿ ನಡೆಯಲ್ಲ. ಈ ರೀತಿ ಉತ್ತೇಜನ ನೀಡುವಂತಹ, ಸಂರಕ್ಷಣೆ ಮಾಡುವಂಥ ಕೆಲಸ ಆಗ್ತಾಯಿದೆ. ಆ್ಯಂಗ್ಲಿಂಗ್ ಕ್ರೀಡೆ ಯಾಕೆ ನಡೀತಾ ಇದೆ, ದೇಶ ವಿದೇಶಗಳಿಂದ ಇವತ್ತು ಕೂಡ ಅಲ್ಲಿ ಬಂದು ಈ ಒಂದು ಕ್ರೀಡೆನ ಆಡ್ತಾ ಇದ್ದಾರೆ ಸರ್. ಮೀನು ಹಿಡಿದ್ಮೇಲೆ ವಾಪಸ್ ಖಂಡಿತವಾಗಿ ಸರ್, ಮುಂಚೆ ಆದರೆ ಮೀನು ಹಿಡ್ದು ಅವನಿಗೆ ಗಿಫ್ಟಾಗಿ ಕೊಡ್ತಿದ್ರು ಅನ್ನೋಂಥ ಉಲ್ಲೇಖ ಇದೆ. ಆದರೆ ಇವತ್ತಿನ ದಿನ ಕ್ಯಾಚ್ ಆ್ಯಂಡ್ ರಿಲೀಸ್ ಅಂತೇಳಿ ತುಂಬ ಕೇರ್ಫುಲ್ಲಾಗಿ ಆ ಮೀನು ಹಿಡಿದು ಒಂದು ಭಾವಚಿತ್ರನ ತಗೊಂಡು ನಂತರ ಮರಳಿ ಆ ನದಿಗೆ ಬಿಡುವಂಥದ್ದು, ಯಾವುದೇ ರೀತಿ ಹಾನಿ ಆಗದಿರೋವಂಥ ರೀತಿ ಖಂಡಿತವಾಗಿ ವಾಪಸ್ ಬಿಡುವಂಥದ್ದು ಸರ್. ಇದ್ರ ಜೊತೆಗೆ ಈ ಮಹಾಶಯರದ ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಬಯಾಲಾಜಿಕಲ್ ಇಂಡಿಕೇಟರ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಇದು ಎಲ್ಲಿ ವಾಸಿಸುತ್ತೆ ನಾನು ಹೇಳಿದ್ನಲ್ಲ, ಶುದ್ಧ ಪರಿಸರದಲ್ಲಿ ಯಾವುದೇ ರೀತಿಯ ಮಲಿನ ಆಗದಿರೋಂತಹ ನೀರಿನಲ್ಲಿ ವಾಸಿಸುತ್ತೆ. ಒಂದು ಜಾಗದಲ್ಲಿ ಮಾಸಿರಿದೆ, ಸ್ವಲ್ಪ ವರ್ಷಗಳು ಅಥವಾ ಕಾಲ ಕಳೆದಾದ ಮೇಲೆ ಆ ಜಾಗದಲ್ಲಿ ಆ ಮಾಸಿರ್ಗ ಸಂತತಿನೇ ಇಲ್ಲಪ್ಪ ಅಂತ ಹೇಳಿದ್ರೆ ನಮಗೆ ಗಮನಕ್ಕೆ ಗೋಚರ ಆಗೋಂಥದ್ದು ಒಂದೇ ವಿಷಯ, ಆ ನೀರು ಮಲಿನ ಆಗಿದೆ ಅಥವಾ ನಿರ್ವಹಣೆ ಆಗ್ತಾ ಇಲ್ಲ ಅಂಥೇಳಿ. ಯಾಕೆಂದರೆ ಮಾಸಿರ್ ಜೀವಿಸೋದೇ ಒಳ್ಳೆ ಆಮ್ಲಜನಕ ಯುಕ್ತ ನೀರಿನಲ್ಲಿ ಮತ್ತು ಶುದ್ಧ ನೀರಿನಲ್ಲಿ. ಸೊ ಮಾಸಿರ್ಗಳು ಹೊರಟೋಗ್ಬಿಟ್ಟಿದ್ದಾವೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಮಲಿನತೆ ಕಾಡ್ತಾ ಇದೆ ಅನ್ನೋಂಥದ್ದು ಸಹಜವಾಗಿ ನಾವು ಅರ್ಥ ಮಾಡ್ಕೋಬೋದು. ಇಷ್ಟೆಲ್ಲ ವಿಶೇಷತೆ ಇರೋಂಥ ಮೀನು ಇವತ್ತು ನಮಗೆ ನೋಡೋಕ್ಕೂ ಕೂಡ ಸಿಗ್ತಾ ಇಲ್ಲ, ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ಏನಪ್ಪ ಕಾರಣ ಅಂತ ಹೇಳಿದ್ರೆ, ಒಂದು ನಾನು ಹೇಳ್ದಂಗೆ ಸ್ಯಾಂಡ್ ಮೈನಿಂಗ್ ಅಂತ ಹೇಳ್ತೀನಿ, ಮರಳು ಗಣಿಗಾರಿಕೆ. ಯಾಕೆಂದರೆ ಸ್ಯಾಂಡು ಮತ್ತು ರಾಕ್ ಇರೋಂಥ ಜಾಗದಲ್ಲೇ ಇವು ಮೊಟ್ಟೆ ಇಟ್ಟು ಮರಿ ಮಾಡುವಂಥದ್ದು. ಇನ್ನೊಂದು, ಈ ಕಾಟ್ಲ, ರೋಹು, ಮೃಗಾಲ್ ಮೀನುಗಳಿಗೆಲ್ಲ 1 ಕೆಜಿ ಮೀನಿಗೆ 100,000 ಮೊಟ್ಟೆ ಸಿಗ್ತದೆ. ಆದರೆ ಈ ಮಾಸಿರಲ್ಲಿ 1 ಕೆಜಿ ಮೀನಲ್ಲಿ 8,000 to 15,000 ಮೊಟ್ಟೆ ಮಾತ್ರ. ಸೊ ಅಲ್ಲೇ ನಮಗೆ ಮೊಟ್ಟೆಗಳು ಕೂಡ ಕಮ್ಮಿ, ಕ್ವಾಂಟಿಟಿ ಕೂಡ ಕಮ್ಮಿ. ಇಲ್ಲಿ ನಮ್ಮ ನದಿ ಭಾಗಗಳಲ್ಲಿ ಏನಾಗುತ್ತೆ ಅಂದರೆ, ಇದು ಮೊಟ್ಟೆ ಬಿಡುವಂಥ ಟೈಮಲ್ಲಿ ಪರಭಕ್ಷಕ ಮೀನುಗಳು ಇದರಿಂದನೇ, ಯಾಕೆಂದರೆ ತುಂಬ ನ್ಯೂಟ್ರಿಯೆಂಟ್ ರಿಚ್ ಮೊಟ್ಟೆಗಳಿವು, ಪೌಷ್ಟಿಕವತ್ವವಾಗಿ ತುಂಬ ಒಳ್ಳೆ ಮೊಟ್ಟೆಗಳಾಗಿರ್ತವೆ. ಸೊ ಇದನ್ನು ತಿನ್ನೋಕ್ಕೆ ಹಿಂದ್ಗಡೆ ಕ್ಯಾಟ್ ಫಿಶ್ ಕೂಡ ಪರಭಕ್ಷಕ ಮೀನುಗಳು ಕೂಡ ಇರ್ತವೆ. ಇದ್ರ ಜೊತೆಗೆ ಇವತ್ತು ಮನುಷ್ಯ ಡೈನಾಮೈಟ್ ಮೂಲಕ ಸಂಪೂರ್ಣ ಆ ಒಂದು ಆವಾಸ ಸ್ಥಾನನೇ ಹಾಳು ಮಾಡೋಂಥ ಕೆಲಸ ಮಾಡ್ತಾಯಿದ್ದಾನೆ. ಮೈನಿಂಗ್ ಆಗ್ತಾಯಿದೆ, ಎಲೆಕ್ಟ್ರಿಕ್ ಯೂಟಿಂಗ್ ಅಂತ ಹೇಳ್ತೀವಿ, ಈ ವಿದ್ಯುತ್ ಶಕ್ತಿನ ಉಪಯೋಗಿಸಿ ಮೀನು ಹಿಡಿಯೋಂಥದ್ದು, ಅಲ್ಲಿ ಎಲ್ಲವೂ ನಾಶ ಆಯಿತು, ಸಣ್ಣ ಮರಿಯಿಂದ ಹಿಡಿದು ದೊಡ್ಡ ಮೀನು ಮೊಟ್ಟೆ ಎಲ್ಲ ನಾಶ ಆಯಿತು. ಸೊ ಇಂಥ ಒಂದು ಇಲ್ಲಿಗಲ್ ಫಿಶಿಂಗಿಂದ ಇವತ್ತು ಮಾಸಿರ್ ಸಂತತಿ ಅಳಿವಿನಂಚಿಗೆ ತಲುಪಿದೆ. ಇವತ್ತು ಈ ಒಂದು ಮಾಸಿರ್ ತಳಿನ ಸಂವರ್ಧನೆ ಮಾಡುವಂಥದ್ದು, ಆ ಒಂದು ಆವಾಸ ಸ್ಥಾನನ ಪುನರ್ಸ್ಥಾಪಿಸೋದು ನಮ್ಮೆಲ್ಲರ ಹೊಣೆಯಾಗಿದೆ. ಸೊ ಹಾಗಾಗಿ 1985-86 ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಹಾರಂಗಿ ಮೀನುಮರಿ ಉತ್ಪಾದನಾ ಕೇಂದ್ರ ಸ್ಥಾಪನೆಯಾಗಿರುತ್ತೆ. ದಕ್ಷಿಣ ಭಾರತದಲ್ಲೇ ಏಕೈಕ ಕೇಂದ್ರ ಮಾಶೀರ್ ಮೀನುಗಳಿಗಾಗಿ. ಉತ್ತರ ಭಾರತದಲ್ಲಿದೆ ಸಾಕಷ್ಟು ಸಣ್ಣ ಪುಟ್ಟ ಕೇಂದ್ರಗಳಿದೆ. ಒಂದು ಮಾಶೀರ್ ಮುಖ್ಯ ಉದ್ದೇಶವಾಗಿಟ್ಕೊಂಡು ಮಾಶೀರ್ನ ಪುನರ್ಸ್ಥಾಪಿಸಬೇಕು ಅಂತ ಮಾಡಿರುವಂಥ ಕೇಂದ್ರ ಈ ಒಂದು ಹಾರಂಗಿ ಕೇಂದ್ರ. ಸೊ ಇಲ್ಲಿ ಯಾವ ರೀತಿ ನಮ್ಮ ಕೃತಕ ಸಂವರ್ಧನೆ ಸಂತಾನೋತ್ಪತ್ತಿ ಆಗುತ್ತಪ್ಪ ಅಂತ ಹೇಳಿದರೆ, ಮೊದಲನೇದಾಗಿ ನಮ್ಮ ಹತ್ರ ತಾಯಿ ಮೀನುಗಳು ಇರ್ತವೆ, ಮಾಶೀರ್ ತಾಯಿ ಮೀನುಗಳು. ಸಹಜವಾಗಿ ಇವು ಜುಲೈಯಿಂದ ಅಕ್ಟೋಬರ್ವರೆಗೂ ಸಂವರ್ಧನೆ ಆಗುತ್ತೆ. ಇನ್ನೊಂದು ಬ್ಯಾಚು ನಮಗೆ ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಕೂಡ ಆಗುತ್ತೆ. ಸೊ ಫಸ್ಟು ನಾವು ಆ ಮಳೆ ಬೀಳುವಂಥ ಟೈಮಲ್ಲಿ ಗಂಡು ತಾಯಿ ಮೀನು ಮತ್ತು ಹೆಣ್ಣು ತಾಯಿ ಮೀನನ್ನು ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಮಾಶೀರ್ ಸಂವರ್ಧನಾ ಘಟಕ ಅಂತ ಇದೆ ಅಲ್ಲಿಗೆ ತಗೊಬರ್ತೀವಿ. ಹಾರ್ಮೋನ್ ಇಂಜೆಕ್ಷನ್ ಇದೆ ನಮ್ಮ ಹತ್ರ, ಓವರ್ ಟೈಡ್ ಅಂತ ಹೇಳ್ತೀವಿ. ಮೊದಲು ಗಂಡಿಗೆ ಇಂಜೆಕ್ಟ್ ಮಾಡ್ತೀವಿ, ಮತ್ತು ಹೆಣ್ಣಿಗೂ ಕೂಡ ಅದೇ ರೀತಿ ಇಂಜೆಕ್ಟ್ ಮಾಡಿ ಸಪ್ರೇಟಾಗಿ ಒಂದು 35 ಗಂಟೆಗಳ ಕಾಲ ನಾವು ಸಪ್ರೇಟಾಗಿ ಆ ಮೀನನ್ನು ಇಡ್ತೀವಿ. 35 ಗಂಟೆ ಆದಮೇಲೆ ಮೊದಲು ಹೆಣ್ಣು ಮೀನನ್ನು ತಗೊಂಡು ತನ್ನ ಹೊಟ್ಟೆ ಭಾಗದಲ್ಲಿ ಒಂದು ಮೃದುವಾಗಿ ಪ್ರೆಸ್ ಮಾಡೋದ್ರಿಂದ ಮೊಟ್ಟೆಗಳು ನಮಗೆ ಕಲೆಕ್ಟ್ ಆಗ್ತಾ ಹೋಗ್ತದೆ. ಇಲ್ಲಿ ತಾನಾಗೆ ಮಾಶೀರ್ ಮೀನು ಮೊಟ್ಟೆ ಬಿಡಲ್ಲ, ನಾವು ಒಂದು ಸಣ್ಣ ಒಂದು ಪ್ರೆಷರ್ ಕೊಟ್ಟುಬಿಟ್ಟು ಅದನ್ನು ತೆಗಿಬೇಕಾಗತ್ತೆ. ಎನಮಲ್ ಟ್ರೇ ಇರ್ತದೆ ನಮ್ಮ ಹತ್ರ, ಆ ಮಾಶೀರ್ ಮೊಟ್ಟೆಗಳನ್ನ ತಕ್ಕೊಂಡು ಅದ್ರ ಮೇಲೆ ಗಂಡು ಮೀನಿನ ಸ್ಪರ್ಮ್ಸ್ ಮಿಲ್ಟ್ ಅಂತ ಹೇಳ್ತೀವಿ ನಾವು, ಹಾಲನ್ನು ಅದ್ರ ಮೇಲೆ ಸ್ಪ್ರೇ ಮಾಡ್ತೀವಿ. ಗಂಡು ಮೀನೂ ಕೂಡ ಹೊಟ್ಟೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದಾಗ ಖಂಡಿತವಾಗಿ ಆ ಮಿಲ್ಟ್ ಬರ್ತದೆ. ಅದನ್ನು ಕೋಳಿ ಪುಕ್ಕ, ಕೆಲವು ಪಾರಿವಾಳ ಅಥವಾ ಡಕ್ಕಿನ ಪುಕ್ಕದಿಂದ ನಾವು ಆರ್ಟಿಫಿಷಿಯಲ್ ಫರ್ಟಿಲೈಸೇಷನ್ ಮಿಕ್ಸಿಂಗ್ ಮಾಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಫರ್ಟಿಲೈಸೇಷನ್ ಆಗಬೇಕು. ಸೊ ಹಾಗಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 1/2 ಗಂಟೆ ಅದರಲ್ಲಿರೋಂಥ ಮ್ಯೂಕಸ್ ಕಂಟೆಂಟ್ಸ್ ಅಂತ ಹೇಳ್ತೀವಿ, ಅಂದರೆ ಬೇಡದಿರೋಂಥ ವಸ್ತುಗಳನ್ನೆಲ್ಲ ತೆಗೆದು ಒಂದು 1/2 ಗಂಟೆ ಹಾಗೆ ಇಡ್ತೀವಿ. ಚೆನ್ನಾಗಿ ಮೊಟ್ಟೆಗಳೆಲ್ಲ ಫರ್ಟಿಲೈಸ್ ಆಗಲಿಕ್ಕೆ ಇಟ್ಬಿಟ್ಟು ನಂತರ ಫ್ಲೋ ಥ್ರೂ ಸಿಸ್ಟಮ್ ಅಂತ 24 ಗಂಟೆ ಕಾಲ ನೀರು ಹರಿತಾನೇ ಇರ್ತದೆ. ಅಂಥ ಒಂದು ಪ್ರದೇಶದಲ್ಲಿ ನಮ್ಮ ಹತ್ರ ಹ್ಯಾಚಿಂಗ್ ಟ್ರೇಸ್ ಅಂತ ಇದೆ, ಅಲ್ಯೂಮಿನಿಯಂ ಟ್ರೇಸ್. ಆ ಹ್ಯಾಚಿಂಗ್ ಟ್ರೇಸಿಗೆ ಸ್ಪ್ರೆಡ್ ಮಾಡ್ತೀವಿ ಈ ಮೊಟ್ಟೆನ. ಈ ಮೊಟ್ಟೆನ ಸ್ಪ್ರೆಡ್ ಮಾಡಿ ಅಲ್ಲಿ ಏನಪ್ಪ ಆಕ್ಸಿಜನು ಚೆನ್ನಾಗಿ ಸಿಗ್ತಾ ಇರುತ್ತೆ, ಒಳ್ಳೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇರ್ತದೆ. ಸೊ ಅಲ್ಲಿ ಬಿಡ್ತೀವಿ. ಆಲ್ಮೋಸ್ಟು 6 ದಿನಗಳು ತಾಳುತ್ತೆ ಮೊಟ್ಟೆಯಿಂದ ಮರಿ ಆಗಲಿಕ್ಕೆ. ಅದೇ ನಮ್ಮ ಕಾಟ್ಲಾರೋಹು ಮೃಗಾಲ ಆದರೆ 16-18 ಗಂಟೆಯಲ್ಲಿ ಮೊಟ್ಟೆಯಿಂದ ಮರಿ ಆಚೆ ಬಂತು. ಆ ಮೀನುಗಳೆಲ್ಲ ತಾನಾಗೆ ಮೊಟ್ಟೆ ಬಿಡ್ತವೆ. ಈ ಮಾಶೀರಲ್ಲೇ ಆಗಲ್ಲ, ನಾವೇ ಕೃತಕವಾಗಿ ಮೊಟ್ಟೆನ ತೆಗಿಬೇಕು, ಕೈಯಿಂದ ತೆಗೆದು ಅದನ್ನು ಇಟ್ಟು 6 ದಿನಗಳು ತಾಳುತ್ತೆ. 2ನೇ ದಿನಕ್ಕೆ ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ ಈ ಮಾಶೀರ್ ಮೊಟ್ಟೆಗಳಿಗೆ. 1 ಕೆಜಿ ಮೀನು ಬಿಡೋಂಥ ಸಹಜವಾಗಿ 1-2 ಸಾವಿರ ಮೊಟ್ಟೆ ಬಿಡ್ತು ಅಂತ ಹೇಳಿದ್ರೆ ಮಾರನೇ ದಿನ ಒಂದು ದಿನ ಬಿಟ್ಟು ನೋಡಿದ್ರೆ ನಿಮಗೆ ಅದರಲ್ಲಿ ಒಂದು 500-600 ಮೊಟ್ಟೆ ಬಿಳಿ ಬಣ್ಣಕ್ಕೆ ತಿರುಗಿರುತ್ತೆ, ಅಂದರೆ ಫಂಗಲ್ ಇನ್ಫೆಕ್ಷನ್ ಆಗೋಗಿರುತ್ತೆ. ಅದನ್ನು ಕೃತಕವಾಗಿ ನಾವು ಒಂದು ನೋಸ್ ಆಸ್ಪಿರೇಟರ್ಸ್ ಅಂತ ಮತ್ತು ಪಿಪೆಟ್ಸ್ ಅಂತ ನಮ್ಮ ಹತ್ರ ಇರುತ್ತೆ, ಅದರಿಂದ ಆ ಬ್ಯಾಡ್ ಎಗ್ಸ್ ಅದೇನು ಕೆಟ್ಟೋಗಿರೋಂಥ ಮೊಟ್ಟೆ ಇದೆ ಅದನ್ನೆಲ್ಲ ತೆಗೆದುಹಾಕಬೇಕು. ಅದು ತೆಗೆದಾಕಿಲ್ಲಪ್ಪ ಅಂತ ಹೇಳಿದ್ರೆ 3ನೇ ದಿನಕ್ಕೆ ಅಲ್ಲಿರೋಂಥ ಮೊಟ್ಟೆಗಳೆಲ್ಲ ಹಾಳಾಗ್ತವೆ. ಸೊ ಹಾಗಾಗಿ ಕೃತಕವಾಗಿ ನಮ್ಮಲ್ಲಿರುವಂಥ ಸಿಬ್ಬಂದಿ ಅದನ್ನು ತೆಗಿತಾರೆ, ತೆಗೆದುಬಿಟ್ಟು 6 ದಿನವರೆಗೂ ನೋಡ್ಕೋತಾರೆ. ಯಾವಾಗ ಕಣ್ಣು ರೆಕ್ಕೆ ಮೂಳೆಗಳೆಲ್ಲ ಬರೆದು ಅದು ಈಜಲಿಕ್ಕೆ ಶುರು ಮಾಡುತ್ತೋ ಅಂಥ ಸಂದರ್ಭದಲ್ಲಿ ನೋಡಿಕೊಂಡು 15 ದಿನ ಅಲ್ಲೇ ಇಟ್ಕೋತೀವಿ. ಮತ್ತು ಈ ಮಾಶೀರ್ ಮರಿಗಳು ಸಣ್ಣದಿದ್ದಾಗ ಬೆಳಕಿಗೆ ತನ್ನನ್ನು ತಾನು ಬಿಟ್ಕೊಳ್ಳಲ್ಲ, ಶ್ಯಾಡೋಲಿ ಇರೋಕ್ಕೆ ನೆರಳಲ್ಲಿ ಇರೋಕ್ಕೆ ಟ್ರೈ ಮಾಡ್ತವೆ. ಯಾಕೆ ಅಂತ ಹೇಳಿದ್ರೆ ಪರಭಕ್ಷಕ ಮೀನುಗಳಿಗೆ ಕಾಣಬಾರ್ದು ಅಂಥೇಳಿ, ಕಂಡ್ರೆ ಇರೋಂಥ ಮೊದಲೇ ಸಂತತಿ ಕಮ್ಮಿ, ಕಂಡ್ರೆ ಅದು ತಿಂದು ಬಿಡ್ತವೆ ಅಂಥೇಳಿ ಯಾವಾಗಲೂ ನೆರಳಲ್ಲಿ ಛಾಯೆಯಲ್ಲಿ ಇರೋಕ್ಕೆ ಇವು ಪ್ರಯತ್ನ ಪಡ್ತವೆ. ನಮ್ಮ ಮ್ಯಾಚಿಂಗ್ ಟ್ರೇಷಲ್ಲೂ ಅಷ್ಟೇ, ಬೆಳಕಲ್ಲಿ ಎಲ್ಲೂ ಕಾಣಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಬಂದು 100 ಮೀನುಗಳು ಅಲ್ಲೋಗಿ ಕುಳಿತಿರ್ತವೆ. ಸೊ ಹಾಗಾಗಿ ಒಂದು 15 ದಿನ ಆದಮೇಲೆ ಫ್ರೈ ಸ್ಟೇಜ್ ಅಂತ ಹೇಳ್ತೀವಿ, ಆ ಸ್ಟೇಜಿಗೆ ತಲುಪುತ್ತೆ. ಅಲ್ಲಿ ನಾವು ಈ ಹೆಂಗೆ ಮಾಶೀರ್ ಮೀನುಗಳು ಒಂದು ಸ್ವಲ್ಪ ಮಾಂಸಾಹಾರಿಗಳಾಗಿರ್ತವೆ, ಕುರಿದು ಲಿವರು ಮ್ಯಾಸಿರೇಟ್ ಮಾಡಿ ಕೊಡೋಂಥದ್ದು. ಅದು ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಮೊಟ್ಟೆನ ಬೇಯಿಸಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಮೀನುಗಳಿಗೆ ಕೊಡೋವಂಥದ್ದು 1-2 ತಿಂಗಳುಗಳ ಕಾಲ ನಾವು ಮಾಡ್ತೇವೆ. ಯಾಕೆಂದರೆ ಈ ಸಂತತಿ ಉಳಿಬೇಕು. ಸೊ ಹಾಗಾಗಿ ಅದನ್ನು ಕೊಡ್ತೀವಿ, ಅದು ಒಂದು 1-2 ಮಂತ್ಸ್ ಆಗುತ್ತೆ. ಅದ್ರ ನಂತರವಾಗಿ ಈ ಮೀನುಗಳನ್ನ ನರ್ಸರಿ ಕೊಳಗಳು ಇದ್ದಾವೆ ನಮ್ಮ ಹತ್ರ. ಸೊ ಅಲ್ಲಿ ಬಿಟ್ಟುಬಿಟ್ಟು ಆಲ್ಮೋಸ್ಟ್ ಒಂದು 4 ಇಂಚ್ ಬರೋವರೆಗೂ 6 ತಿಂಗಳ ಕಾಲ ನಾವು ಈ ಅಕ್ಕಿ ತೌಡು ಮತ್ತು ಕಡಲೆ ಹಿಂಡಿ ಮತ್ತು ಪೆಲ್ಲೆಟ್ ಫೀಡು ಮೂರನ್ನು ಹಾಕಿ ಬೆಳೆಸ್ತಾ ಹೋಗ್ತೀವಿ. ಸೊ ಈ ಮೀನು ಒಂದು 6 ತಿಂಗಳಾದಮೇಲೆ ಇಲಾಖೆ ನಿರ್ದೇಶಕರ ಆದೇಶದ ಅನುಸಾರ ಕಾವೇರಿ ನದಿ ಭಾಗಕ್ಕೆ ನದಿ ಬಿತ್ತನೆ ಮಾಡ್ತೀವಿ. ಸ್ಥಳೀಯ ಜನಪ್ರತಿನಿಧಿಗಳು ಯಾರಿದ್ದಾರೆ, ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ನದಿ ಬಿತ್ತನೆ ಮಾಡ್ತಾ ಬಂದಿದ್ದೀವಿ. ಮುಖ್ಯವಾಗಿ ನಾನೊಂದು ವಿಷಯ ಹೇಳಬೇಕು ತಮಗೆ, 2020 ಒಳಗೆ ನಮ್ಮಲ್ಲಿ ಹರಂಗಿಲಿರೋದು ಡೆಕ್ಕನ್ ಮಾಸೀರ್ ಅಂತ, ಟಾರ್ ಕುದುರಿ ಅಂತ. 2020ಕ್ಕಿಂತ ಮುಂಚೆ ಇದು ಅಳಿವಿನಂಚಿನ ಒಂದು ಕ್ಯಾಟಗರಿಯಲ್ಲಿ ಇತ್ತು ಈ ಒಂದು ಮಾಸೀರು. 2020ರಲ್ಲಿ ಈ ಒಂದು ಪ್ರಭೇದ ಘೋಷಣೆ ಆಗುತ್ತೆ, ಕನಿಷ್ಠ ಕಾಳಜಿ ವಹಿಸಬಹುದಾದ ಮೀನು. ಎಲ್ಲಿಂದ ಅಂತ ಹೇಳಿದ್ರೆ IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಇದೆ, ಅವರು ಕೂಡ ಉಲ್ಲೇಖ ಮಾಡ್ತಾರೆ. ಕರ್ನಾಟಕ ಮೀನುಗಾರಿಕೆ ಇಲಾಖೆಯ ಒಂದು ಶ್ರಮನ ಉಲ್ಲೇಖ ಮಾಡಿ ಕಾಲೇಜ್ ಆಫ್ ಫಿಷರೀಸ್ ಮಂಗಳೂರು ಮತ್ತು ಎಲ್ಲರ ಒಂದು ಎಫರ್ಟ್ಸನ್ನ ಹೈಲೈಟ್ ಮಾಡಿ ಈ ಒಂದು ಫಿಶನ್ನ ಲೀಸ್ಟ್ ಕನ್ಸರ್ನ್ ಕ್ಯಾಟಗರಿಗೆ ಘೋಷಣೆ ಮಾಡ್ತಾರೆ. ಇದು ನಮ್ಮ ಇಲಾಖೆಗೆ ಒಂದು ಹೆಮ್ಮೆ ತರೋಂಥ ವಿಷಯ, ಯಾಕೆಂದರೆ 80ರಿಂದನೂ ಸತತವಾಗಿ ಈ ಮಾಸೀರ್ ಮೀನು ಉಳುವಿಗಾಗಿ ಪ್ರಯತ್ನ ಪಟ್ಟಿರುವಂಥದ್ದು. ಇದು ಒಂದು ಅಳಿವಿನಂಚಿನ ಕ್ಯಾಟಗರಿಯಿಂದ ಒಂದು ಕನಿಷ್ಠ ಕಾಳಜಿ ವಹಿಸಬಹುದಾದ ಮೀನು ಅಂತ ಘೋಷಣೆ ಆಗಿರೋಂಥದ್ದು ದೊಡ್ಡ ವಿಚಾರ ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಪ್ರಯತ್ನ ನಡೀತಾನೆ ಇದೆ. ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಬಂದರೆ ಮಾಹಿತಿ ಕೊಡ್ತೀವಿ. ಖಂಡಿತವಾಗಿ ಸರ್, ಸಾಕಷ್ಟು ಜನ ಕೇರಳದಿಂದ ಸ್ಟೂಡೆಂಟ್ಸ್ ಬರ್ತಾರೆ, ನಮ್ಮ ಮಂಗಳೂರು ಕಾಲೇಜಿಂದ ಬರ್ತಾರೆ, ಸ್ಥಳೀಯರು ತುಂಬ ಆಸಕ್ತಿ ವಹಿಸಿ ಬರ್ತಾರೆ. ಸೊ ಖಂಡಿತವಾಗಿ ಅವರಿಗೆ ಎಲ್ಲ ಮಾಹಿತಿ ತಿಳುವಳಿಕೆನ ಕೊಡ್ತಾ ಹೋಗ್ತೀವಿ. ಈ ರೀತಿ ನಮ್ಮ ಕಾರ್ಯಕ್ರಮ ಹರಂಗಿಲ್ಲಿ ನಡೀತಾ ಇರ್ತದೆ. ಭಾಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ, ಎಷ್ಟು ಚೆನ್ನಾಗಿ ನೀವು ಹೇಳಿದ್ರಿ ಅಂತಂದರೆ ಏನು ಕಣ್ಣಿಗೆ ಕಟ್ಟಿದ ಹಾಗೆ ವಿವರಿಸಿದ್ದೀರಿ. ಯಾಕೆ ಮತ್ಸ್ಯಧಾಮಗಳು ಬೇಕು, ಮಹಾಶೀರ್ ಸಂತತಿ ಯಾಕೆ ಉಳಿಬೇಕು ಅಂತ ಹೇಳಿ ಬಹಳಷ್ಟು ಜನರಿಗೆ ಹರಂಗಿಗೆ ಬಂದು ಅದನ್ನು ತಿಳ್ಕೊಳ್ಳುವಂಥ ಆಸಕ್ತಿ ಇದ್ದರೆ ತಾವೇ ಹೇಳಿದ ಹಾಗೆ ಅವರೇ ನೇರವಾಗಿ ಬರಬಹುದು. ಅಂದರೆ ಎಲ್ಲೋ ಒಂದು ಕಡೆ ಪರಿಸರ ಅಂದರೆ ನಾವು ಗಿಡ ಮರ ಕಾಡು ಅಂತ ಅಷ್ಟೇ ಹೇಳ್ತೀವಿ, ಆದರೆ ನೋಡಿ ನದಿ ಪರಿಸರನೂ ಎಷ್ಟು. ಭೂಮಿ ಮೇಲಿಂದ ಮಾತ್ರ ನಾವು ಯೋಚನೆ ಮಾಡ್ತೀವಿ, ಭೂಮಿ ಒಳಗಿಂದ ಇಷ್ಟೊಂದು ವೈವಿಧ್ಯತೆ ಇದೆ ಅನ್ನೋದು ಮರೆತು ಬಿಡ್ತೀವಿ. ನಿಜ ನಿಜ, ಭಾಳ ಒಳ್ಳೆ ಮಾತುಗಳನ್ನು ಆಡಿದ್ರಿ. ಮಹಾಶೀರ್ ಸಂತತಿ ಈಗ ಅಳಿವಿನ ಅಂಚನ್ನು ದಾಟಿ ಇದಕ್ಕೆ ತಲುಪಿರೋದು ಸಂತಸವೇ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೆಚ್ಚಿನ ಮಾಹಿತಿಯನ್ನ ಸಚಿನ್ ಅವರೇ ತಮ್ಮಿಂದಲೇ ನೇರವಾಗಿ ನಮ್ಮ ಕೇಳುಗರು ಪಡೆದುಕೋಬೇಕು ಅಂದ್ರೆ ತಮ್ಮನ್ನ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ ಸರ್, 9886717626. ಇನ್ನೊಮ್ಮೆ ಹೇಳ್ತೀರಾ? 9886717626. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸಚಿನ್. 9886717626. ಒಳ್ಳೆಯದು ಸಚಿನ್ ಅವರೇ, ಇದುವರೆಗೂ ಮಹಾಶೀರ್ ಮತ್ತು ಮತ್ಸ್ಯಧಾಮ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ಒಳ್ಳೆಯದಾಗಲಿ, ನಿಮ್ಮ ಇಲಾಖೆಯ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ. ವಂದನೆಗಳು, ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಮಹಾಶೀರ್ ಮತ್ಸ್ಯಧಾಮವನ್ನು ಕುರಿತು ಹಾರಂಗಿಯ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಚಿನ್ ಎಸ್ಎಂ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕೆರೆ ಹಾಗೂ ಜಲಾಶಯಗಳಲ್ಲಿ ಮೀನು ಕೃಷಿಯನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಮಂಜುನಾಥ್.